ಆಕಾಶವಾಣಿ ಹೊಸಪೇಟೆ. ಗ್ರಾಮಾಂತರಂಗ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇರುವ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರು, ಇವತ್ತಿನ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಬೇಸಿಗೆ ಬೆಳೆಗಳಲ್ಲಿ ಕೀಟ ಮತ್ತು ರೋಗ ಅವುಗಳ ನಿರ್ವಹಣೆ ಈ ಕುರಿತು ವಿಜ್ಞಾನಿಗಳಾದ ಡಾಕ್ಟರ್ ಪಿ ಆರ್ ಬದ್ರಿ ಪ್ರಸಾದ್ ಅವರೊಡನೆ ಮಾಹಿತಿಯನ್ನು ಕೇಳಲಿದ್ದೀರಿ. ನಂತರ ರೈತರಿಗೆ ಸಲಹೆ ಕೂಡ ಕೇಳಿ ಬರಲಿದೆ. ಕೇಳೋಣ ರೈತ ಬಾಂಧವರು, ಇದೀಗ ವಿಜ್ಞಾನಿಗಳಾದ ಡಾಕ್ಟರ್ ಪಿ ಆರ್ ಬದ್ರಿ ಪ್ರಸಾದ್ ಅವರೊಡನೆ ಬೇಸಿಗೆ ಬೆಳೆಗಳಲ್ಲಿ ಕಂಡುಬರುವ ಕೀಟ ಮತ್ತು ರೋಗ ಹಾಗೂ ಅವುಗಳ ನಿರ್ವಹಣೆ ಕುರಿತು ಮಾಹಿತಿಯನ್ನು. ಆತ್ಮೀಯ ರೈತ ಬಾಂಧವರೇ, ನಾನು ಡಾಕ್ಟರ್ ಬದ್ರಿ ಪ್ರಸಾದ್, ಕೀಟಶಾಸ್ತ್ರ ಕೃಷಿ ವಿಜ್ಞಾನಿಯಾಗಿ ಕೃಷಿ ಮಹಾವಿದ್ಯಾಲಯ ಗಂಗಾವತಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಈಗಾಗಲೇ ನಮ್ಮಲ್ಲಿ ಮುಂಗಾರು ಹಂಗಾಮು ಕಳೆದು ನಾವೀಗ ಬೇಸಿಗೆಯತ್ತ ಹೊರಡ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ತಯಾರಿಯನ್ನು ಮಾಡಿಕೊಳ್ಬೇಕು, ಅದರಲ್ಲಿ ಬರ್ತಕ್ಕಂತಹ ವಿವಿಧ ಕೀಟ ಬಾಧೆಯನ್ನು ನಾವು ಯಾವ ರೀತಿ ನಮ್ಮ ಬೆಳೆಗಳನ್ನು ಸಂರಕ್ಷಣೆ ಮಾಡಿಕೊಳ್ಬೇಕು, ಅವುಗಳನ್ನು ಹತೋಟಿ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ಭಾಳ ಪ್ರಮುಖವಾಗಿ ನಾವೀಗ ಗಮನಿಸೋದಾದರೆ, ಈಗ ಕ್ಷೇತ್ರದಲ್ಲಿ ಪ್ರಸ್ತುತವಾಗಿ ಭತ್ತದ ಬೆಳೆ ಈಗ ನಾವು ಕಾಣ್ತಾ ಇದ್ದೀವಿ. ಇನ್ನೇನು ಈಗಾಗಲೇ ಹಲವಾರು ಕಡೆ ಕಟಾವುಗಳನ್ನು ನಡೀತಾ ಇದೆ ನಮ್ಮ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ. ಈ ಒಂದು ಭತ್ತದ ಬೆಳೆಯನ್ನು ನಾವು ಗಮನಿಸಿದರೆ, ಇವಾಗ ಭಾಳ ಪ್ರಮುಖವಾಗಿ ಮುಂಗಾರಿನಲ್ಲಿ ನಾವು ಕಂದು ಜಿಗಿ ಹುಳದ ಬಾಧೆಯನ್ನು ನಾವು ಹೆಚ್ಚಾಗಿ ಕಾಣ್ತಾ ಇರ್ತೀವಿ. ಅದೇ ನಾವು ಹಿಂಗಾರಿನ ಅಥವಾ ಬೇಸಿಗೆಯ ಭತ್ತಕ್ಕೆ ಬಂದರೆ ಅದರಲ್ಲಿ ಕಾಂಡಕೊರಕ ಹುಳುವಿನ ಒಂದು ಬಾಧೆಯನ್ನು ನಾವು ಗಮನಿಸ್ತಾ ಇರ್ತೀವಿ. ಈ ಒಂದು ಕಾಂಡಕೊರಕ ಮುಂಗಾರಿನಲ್ಲೂ ಸಹ ಹೆಚ್ಚಾಗಿ ಇರುತ್ತದೆ, ಅಲ್ಲಲ್ಲಿ ಕಂಡುಬರ್ತಾ ಇರುತ್ತೆ. ಆದರೆ ಇದರ ಬಾಧೆ ಬೇಸಿಗೆ ಕಾಲದಲ್ಲಿ ಅತ್ಯಂತ ಹೆಚ್ಚಾಗಿರುತ್ತೆ. ಸೊ ಇದನ್ನು ನಾವು ನಿಯಂತ್ರಣ ಮಾಡಿಕೊಳ್ಬೇಕಂತ ಹೇಳಿದರೆ, ಈಗ ಮುಂಗಾರಿನಲ್ಲಿ ಭತ್ತ ಕಟಾವಾದ ತಕ್ಷಣ ಎಲ್ಲೆಲ್ಲಿ ಅಂತಹ ಹಾನಿ ನಾವು ಮುಂದಿನ ಬೇಸಿಗೆಯಲ್ಲಿ ಕಾಣ್ತೀವಿ ಅಂತಿರುತ್ತದೆ, ಅಂತಹ ಜಾಗದಲ್ಲಿ ಆಳವಾದಂತಹ ಒಂದು ಬೇಸಿಗೆಯ ಉಳುಮೆಯನ್ನು ನಾವು ಮಾಡಬೇಕಾಗತ್ತೆ. ಅಲ್ಲದೆ ಆ ಒಂದು ಆಸರೆ ಸಸ್ಯಗಳು ಅಂತ ಏನು ಹೇಳ್ತೀವಿ ನಾವು, ಆ ಬದುಗಳ ಮೇಲಿರ್ತಕ್ಕಂತಹ ಗರಿಕೆಯ ಹುಲ್ಲುಗಳು, ಯಾವುದೆಲ್ಲ ಆ ಒಂದು ಹುಲ್ಲಿನ ಜಾತಿಗೆ ಸೇರಿದಂಥ ಸಸ್ಯಗಳಿರುತ್ತೆ, ಅವುಗಳನ್ನು ನಾವು ನಾಶಪಡಿಸಿ ಆ ಒಂದು ತೆವರನ್ನು ಅಥವಾ ಬದುಗಳನ್ನು ಕ್ಲೀನಾಗಿ ಸ್ವಚ್ಛಗೊಳಿಸಿ ಅದಕ್ಕೆ ಮಣ್ಣಿನ ಒಂದು ಪ್ಲಾಸ್ಟರನ್ನು ಮಾಡಬೇಕಾಗತ್ತೆ. ಆಳವಾದ ಉಳುಮೆಯನ್ನು ಮಾಡೋದ್ರಿಂದ ಆ ಒಂದು ಮಣ್ಣಿನಲ್ಲಿ ಇರಬಹುದಾದಂತಹ ಈ ಒಂದು ಕಾಂಡ ಕೊರಕದ ಕೋಶಗಳನ್ನು ಅಥವಾ ಬೇರೆ ಯಾವುದೇ ಒಂದು ರೂಪದಲ್ಲಿ ಇರ್ತಕ್ಕಂತಹ ಹುಳಗಳನ್ನು ನಾವು ನಾಶ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ಸೊ ಇದು ಬಹಳ ಪ್ರಮುಖವಾಗಿ ರೈತ ಬಾಂಧವರು ಈ ಒಂದು ಹಂಗಾಮಿನಲ್ಲಿ ಬೇಸಿಗೆಯ ತಯಾರಿಯಾಗಿ ಮಾಡಿಕೊಳ್ಳೋದು ಭಾಳ ಮುಖ್ಯ ಆಗುತ್ತೆ. ಅಲ್ಲದೆ ಈ ಒಂದು ಕಾಂಡಕೊರಕದ ಒಂದು ಬಾಧೆಯನ್ನು ನಿಯಂತ್ರಣ ಮಾಡಿಕೊಳ್ಬೇಕಾದ್ರೆ ಹಲವಾರು ನಾವು ರೋಗ ನಿರೋಧಕ ತಳಿಗಳನ್ನು ನಾವು ಇವತ್ತು ನಮ್ಮ ವಿಶ್ವವಿದ್ಯಾಲಯ ಇರ್ಬೋದು, ಹಲವಾರು ಖಾಸಗಿ ಒಂದು ಸಂಸ್ಥೆಗಳು ಸಹ ಅದನ್ನು ಹೆಚ್ಚಾಗಿ ಅಭಿವೃದ್ಧಿಪಡಿಸಿದೆ. ಅಂತಹ ರೋಗ ಅಥವಾ ಈ ಒಂದು ಕೀಟ ನಿರೋಧಕ ಶಕ್ತಿಯನ್ನು ಇರತಕ್ಕಂತಹ ತಳಿಗಳನ್ನು ಹೆಚ್ಚಾಗಿ ಬಳಸತಕ್ಕಂಥದ್ದು ಭಾಳ ಸೂಕ್ತ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ಇತ್ತೀಚೆಗೆ ರೈತರು ಬಳಸ್ತಾ ಇರತಕ್ಕಂತಹ RNR 1508 ಈ ತಳಿ ಬಹಳಷ್ಟು ಈ ಒಂದು ಕಾಂಡಕೊರಕದ ಬಾಧೆಗೆ ಹೆಚ್ಚಾಗಿ ತುತ್ತಾಗ್ತಾ ಇರೋದ್ರಿಂದ ಸಾಧ್ಯವಾದಷ್ಟು ಇಂತಹ ಸಸೆಪ್ಟಬಲ್ ಅಂತ ಏನು ಹೇಳ್ತೀವಿ, ಇಂತಹ ತಳಿಗಳ ನಾವು ಬಳಕೆ ಮಾಡೋದನ್ನು ಕಡಿಮೆ ಮಾಡಿಕೊಳ್ಳೋದು ಬಹಳ ಸೂಕ್ತ ಆಗುತ್ತೆ. ಮತ್ತು ಇನ್ನೊಂದು, ಎಲ್ಲೆಲ್ಲಿ ಸಾಧ್ಯ ಇದೆ ಅಂತಹ ಸ್ಥಳಗಳಲ್ಲಿ ಹೆಚ್ಚಾದಷ್ಟು ಈ ಒಂದು ಹಸಿರು ಅಥವಾ ನಾವು ಏನು ಹೇಳ್ತೀವಿ ಗ್ರೀನ್ ಮೆನ್ಯೂರಿಂಗ್ ಅಂತ ಹೇಳ್ತೀವಿ, ಅಂತಹ ಬೆಳೆಗಳಾದಂತಹ ಚೆಂಬೆ ಇರ್ಬೋದು, ಸೆಣಬು ಇರ್ಬೋದು ಅಥವಾ ಪಿಳ್ಳಿ ಪೆಸರು ಇರ್ಬೋದು, ಇಂಥವುಗಳನ್ನು ಹಾಕಿ 45 ದಿವಸಗಳಲ್ಲಿ ಅವುಗಳನ್ನು ಮಣ್ಣಿಗೆ ಸೇರಿಸೋದು ಸಹ ಮಣ್ಣಿಗೆ ಹೆಚ್ಚಿನ ಒಂದು ಪೋಷಕಾಂಶವನ್ನು ಒದಗಿಸಲಿಕ್ಕೆ ಸಹಕಾರಿಯಾಗುತ್ತೆ. ಈ ಎಲ್ಲ ಅಂಶಗಳ ಜೊತೆಗೆ ನಾವು ಈ ಭತ್ತದಲ್ಲಿ ಈ ಕಾಂಡಕೊರಕದ ನಿಯಂತ್ರಣ ಮಾಡಬೇಕಾದ್ರೆ ಸರಿಯಾದ ರೀತಿಯಲ್ಲಿ ಅಂತರವನ್ನು, ಸಸಿಯಿಂದ ಸಸಿಗೆ ಅಂತರವನ್ನು ನಿರ್ವಹಿಸ್ತಕ್ಕಂಥದ್ದು ಮತ್ತು ನೀರಿನ ನಿರ್ವಹಣೆ ಮಾಡ್ತಕ್ಕಂಥದ್ದು ಬಹಳ ಸೂಕ್ತ ಆಗುತ್ತೆ. ಅದರ ಜೊತೆಗೆ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದದ್ದು ಪೋಷಕಾಂಶ ನಿರ್ವಹಣೆ. ಹೆಚ್ಚಾಗಿ ನಾವು ಸಾವಯವ ಗೊಬ್ಬರವನ್ನು ಅಥವಾ ತಿಪ್ಪೆ ಅಥವಾ ಸಗಣಿ ಗೊಬ್ಬರವನ್ನು ಹೆಚ್ಚಾಗಿ ಬಳಕೆ ಮಾಡೋದು ಮತ್ತು ಸಾರಜನಕಯುಕ್ತ ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡೋದ್ರಿಂದ ಸಹ ಈ ಒಂದು ಕೀಟದ ಹಾವಳಿಯನ್ನು ನಾವು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅಲ್ಲದೆ ಮುಂಚಿತವಾಗಿಯೇ ನಾವು ಕೆಲವು ಖರ್ಚಿಲ್ಲದ ಬೇಸಾಯ ಕ್ರಮಗಳನ್ನು, ಅಂದರೆ ಆ ಒಂದು ಮಣ್ಣಿಗೆ ಬೇವಿನ ಹಿಂಡಿಯನ್ನು ಸೇರಿಸೋದಂತಾದಾಗಲಿ, ಅಥವಾ ಮುಂಚಿತವಾಗಿಯೇ ಕೆಲವು ಮೆಟ್ರೈಸಿಯಂ ಅಥವಾ ಆ ರೀತಿಯಾದಂತಹ ಜೈವಿಕ ಶಿಲೀಂಧ್ರಗಳನ್ನು ಮಣ್ಣಿಗೆ ಸೇರಿಸ್ತಕ್ಕಂಥದ್ರಾಗಲಿ, ಈ ಒಂದು ಕೀಟದ ಬಾಧೆಯನ್ನು ಕಡಿಮೆ ಮಾಡಲಿಕ್ಕೂ ಸಹ ಸಹಕಾರಿಯಾಗುತ್ತೆ. ಈ ಭತ್ತ ಅಲ್ಲದೆ ಈಗ ಮುಂದಿನ ಪ್ರಮುಖವಾದಂತಹ ಬೆಳೆ, ಅಕ್ಟೋಬರ್ ಮಾಹೆಯಿಂದ ನಾಟಿ ಮಾಡ್ತಕ್ಕಂತಹ ಇನ್ನೊಂದು ಪ್ರಮುಖ ಬೆಳೆ ಅಂತ ಹೇಳಿದರೆ ಕಬ್ಬು. ಆ ಕಬ್ಬಿನಲ್ಲಿ ಈಗಾಗಲೇ ಸುಳಿ ಕೊರಕ ಹುಳುವಿನ ಬಾಧೆಯನ್ನು ನಾವು ಅಲ್ಲಲ್ಲಿ ಕಾಣ್ತಾ ಇರ್ತೀವಿ. ಆ ಕಬ್ಬಿನ ಸುಳಿ ಕೊರಕ ಬಾಧೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಟ್ರೈಕೋಗ್ರಾಮ ಅಂತಕ್ಕಂತಹ ಪರತಂತ್ರ ಜೀವಿ ಬಹಳಷ್ಟು ಸಹಕಾರಿಯಾಗುತ್ತೆ. ಈ ಟ್ರೈಕೋಗ್ರಾಮ ಅಥವಾ ಟ್ರೈಕೋಕಾರ್ಡ್ ಅಂತ ನಾವೇನು ಹೇಳ್ತೀವಿ, ಅದನ್ನು ಪ್ರತಿ ಎಕರೆಗೆ ಪ್ರತಿ ಸಲಕ್ಕೆ 20,000 4 ವಾರಗಳ ಕಾಲ ನಾವು ಕ್ಷೇತ್ರದಲ್ಲಿ ಬಿಡುಗಡೆ ಮಾಡೋದ್ರಿಂದ ಈ ಒಂದು ಸುಳಿ ಕೊರಕದ ಬಾಧೆಯನ್ನು ಕಡಿಮೆ ಮಾಡ್ಬೋದು. ಭಾಳಷ್ಟು ರೈತ ಬಾಂಧವರು ನಾವು ಗಮನಿಸಿರ್ತೀವಿ, ಗಿಡ ಎಲ್ಲ ಹಸಿರಾಗಿರುತ್ತೆ, ಕೇವಲ ಸುಳಿ ಮಾತ್ರ ಒಣಗ್ತಾ ಇರೋದನ್ನು ನಾವು ಗಮನಿಸ್ತೀವಿ. ಆ ಸುಳಿಯನ್ನು ಹಿಡಿದು ಎಳೆದಾಗ ಆ ಸುಳಿ ಬಹಳ ಸುಲಭವಾಗಿ ಕಿತ್ಕೊಂಡು ಬರುತ್ತೆ. ಒಳಗಡೆ ಆ ಒಂದು ಬಿಳಿಯ ಬಣ್ಣದ ಅಥವಾ ನಾವು ಗೋಪಿ ಕಲರ್ ಅಂತ ಹೇಳ್ತೀವಿ ಅಥವಾ ಹಾಲು ವರ್ಣದ ಒಂದು ಕ್ರೀಡೆಯನ್ನು ನಾವು ಕಾಣ್ತಾ ಇರ್ತೀವಿ. ಸೊ ಇದು ಸುಳಿ ಕೊರಕ ಒಂದು ಹುಳುವಿನ ಲಕ್ಷಣ. ಸೊ ಅಂತಹ ಒಣಗಿದ ಸುಳಿಗಳನ್ನು ಕಿತ್ತು ನಾಶ ಮಾಡಬೇಕು. ಅದರ ಜೊತೆಗೆ ಎಲ್ಲೆಲ್ಲಿ ಈ ಹಾನಿ ಕಂಡು ಬರುತ್ತೆ ಅಲ್ಲಿಗೆ ಈ ಟ್ರೈಕೋಕಾರ್ಡ್ಗಳನ್ನು ಪ್ರಯೋಗಾಲಯದಿಂದ ತೊಗೊಂಡು ಬಂದು ಒಂದು ಎಕರೆಗೆ ಸುಮಾರು 20,000 ಪ್ರತಿ ಬಾರಿ ನಾವು ಬಿಡುಗಡೆ ಮಾಡಿದಾಗ ಆ ಒಂದು ಹುಳುವಿನ ನಿಯಂತ್ರಣ ಸಾಧ್ಯ ಆಗುತ್ತೆ. ಈ ಒಂದು ಕಾರ್ಡ್ ಯಾರಿಗೆ ಅವಶ್ಯಕತೆ ಇದೆ ಅಥವಾ ಟ್ರೈಕೋಗ್ರಾಮ ಪರತಂತ್ರ ಜೀವಿ ಯಾರಿಗೆ ಬೇಕಾಗಿದೆ, ಅವರು ಗಂಗಾವತಿಯ ವಡ್ರಹಟ್ಟಿಯಲ್ಲಿರ್ತಕ್ಕಂತಹ ಜೈವಿಕ ನಿಯಂತ್ರಣ ಪ್ರಯೋಗಾಲಯದಿಂದ ಈ ಕಾರ್ಡ್ಗಳನ್ನು ತಂದು ಅವುಗಳನ್ನು ಸರಿ ರೀತಿಯಲ್ಲಿ ಅವರ ಒಂದು ಯಾವ ರೀತಿಯಾಗಿ ಶಿಫಾರಸು ಮಾಡಿರ್ತಾರೆ ಆ ಕಾಲಕ್ಕೆ ಅನುಗುಣವಾಗಿ ನಾವು ಕ್ಷೇತ್ರದಲ್ಲಿ ಬಿಡುಗಡೆ ಮಾಡಬೇಕಾಗುತ್ತೆ. ಇದು ಬಹಳ ಮುಖ್ಯವಾದಂಥದ್ದು. ಈ ಎರಡು ಬೆಳೆಗಳು ನಮ್ಮಲ್ಲಿ ಕ್ಷೇತ್ರ ಬೆಳೆಗಳಾಗಿ ನಾವು ಹೆಚ್ಚಾಗಿ ಕಾಣ್ತೀವಿ. ಇನ್ನು ಮೂರನೇ ಪ್ರಮುಖ ಬೆಳೆ ನಮ್ಮ ಈ ಭಾಗದಲ್ಲಿ ಕಾಣ್ತಕ್ಕಂಥದ್ದು ಈ ಬೇಸಿಗೆಯಲ್ಲಿ ಹಾಕ್ತಕ್ಕಂಥದ್ದು ಮೆಕ್ಕೆಜೋಳ. ಈಗಾಗಲೇ ಸಾಕಷ್ಟು ಜನ 2018 ಸುಳಿ ಹುಳುವಿನ ಒಂದು ಬಾಧೆಯನ್ನು ನಾವು ಗಮನಿಸ್ತಾ ಬಂದಿದ್ದೀವಿ. ಈ ಸುಳಿ ಹುಳುವಿನ ಬಾಧೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಸ್ವಲ್ಪ ಹೆಚ್ಚಿನ ಪ್ರಮಾಣದ ಒಂದು ಬೀಜವನ್ನು ಸೇರಿಸಿ ನಾವು ಬಿತ್ತನೆ ಮಾಡ್ತಕ್ಕಂಥದ್ದಾಗಲಿ, ಮತ್ತು ಆ ಬೆಳೆಯ ಪ್ರಾರಂಭದ ಹಂತದಲ್ಲಿಯೇ ಅವುಗಳಿಗಾಗಿ ಲಭ್ಯ ಇರತಕ್ಕಂತಹ ಮೋಹಕ ಬಲೆಗಳನ್ನು ಪ್ರತಿ ಎಕರೆಗೆ 12-15 ಮೋಹಕ ಬಲೆಗಳನ್ನು ಹಾಕೋದ್ರಿಂದ ಸಹ ಈ ಕೀಟದ ಒಂದು ನಿಯಂತ್ರಣವನ್ನು ನಾವು ಮಾಡಬಹುದಾಗತ್ತೆ. ಇನ್ನು ರಾಸಾಯನಿಕ ಬಳಕೆ ಮಾಡ್ತಕ್ಕಂತಹ ರೈತರಿಗೆ ಒಂದು ಕಿವಿ ಮಾತು ಏನಂತ ಹೇಳಿದರೆ, ಯಾವುದೇ ಒಂದು ಮಾರುಕಟ್ಟೆಯಲ್ಲಿ ಲಭ್ಯ ಇರತಕ್ಕಂತಹ ಸಂಪರ್ಕ ಕೀಟನಾಶಕವನ್ನು ಅಥವಾ ರೈತ ಸಂಪರ್ಕ ಕೇಂದ್ರಗಳಲ್ಲಿ ದೊರೆತಕ್ಕಂತಹ ಸಂಪರ್ಕ ಕೀಟನಾಶಕಗಳನ್ನು ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ನಾವು ಬಳಕೆ ಮಾಡಬೇಕಾಗತ್ತೆ. ಆ ಬಳಕೆ ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಪವರ್ ಸ್ಪ್ರೇಯರನ್ನು ಬಳಕೆ ಮಾಡದೆ ಕೈ ಪಂಪುಗಳಿಂದ ಸುಳಿಗೆ ನೇರವಾಗಿ ರಾಸಾಯನಿಕ ತಗಲುವಂತೆ ನಾವು ಸಿಂಪರಣೆ ಮಾಡಿದ್ದೇ ಆದರೆ ಈ ಕೀಟವನ್ನು ನಾವು ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಕೇವಲ 5% ಆರ್ಥಿಕ ಹಾನಿಯನ್ನು ನಾವು ಗಮನಿಸಿದಾಗ ತಕ್ಷಣ ನಾವು ಸಿಂಪರಣೆಯನ್ನು ಮಾಡಿದರೆ ಈ ಕೀಟವನ್ನು ನಾವು ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡೋದು ಸಾಕಾಗುತ್ತೆ. ಮತ್ತು ಈಗಾಗಲೇ ಹಲವಾರು ಜೈವಿಕ ಕೀಟಗಳು ಸಹ ಇದ್ರ ಮೇಲೆ ಅಥವಾ ಪರಭಕ್ಷಕ ಪರತಂತ್ರ ಜೀವಿಗಳು ಸಹ ಇದ್ರ ಮೇಲೆ ಹಾನಿಯನ್ನು ಮಾಡಿ ಈ ಕೀಟವನ್ನು ನೈಸರ್ಗಿಕವಾಗಿ ನಿಯಂತ್ರಣ ಮಾಡ್ತಾ ಇರುತ್ತೆ. ಎಲ್ಲೆಲ್ಲಿ ಅಂತಹ ಪರಭಕ್ಷಕ ಜೀವಿಗಳ ಸಂತತಿಯನ್ನು ನಾವು ಕಾಣ್ತೀವಿ ಅಲ್ಲಿ ನಾವು ಹಸಿರು ಕೀಟನಾಶಕಗಳು ಅಂತೇಳಿದ್ರೆ ಜೈವಿಕ ಕೀಟನಾಶಕಗಳಿರ್ಬೋದು ಅಥವಾ ಸಸ್ಯಜನ್ಯ ಮೂಲದ ಕೀಟನಾಶಕಗಳಾದಂತಹ ಬೇವಿನ ಎಣ್ಣೆಯನ್ನು ಸಿಂಪರಣೆ ಮಾಡೋದ್ರಿಂದ ಪರತಂತ್ರ ಜೀವಿಗಳ ಒಂದು ಸಂರಕ್ಷಣೆಯನ್ನು ಮಾಡಿದಂಗಾಗುತ್ತೆ. ಅದೇ ಕಾಲಕ್ಕೆ ನೇರವಾಗಿ ನಾವು ಈ ಒಂದು ಹಾನಿ ಮಾಡುವ ಸುಳಿ ಕೊರಕದ ನಿಯಂತ್ರಣವನ್ನು ಮಾಡಲಿಕ್ಕೆ ನಾವು ಶಕ್ಯರಾಗ್ತೀವಿ. ಇದು ಬಹಳ ಮುಖ್ಯವಾಗಿ ರೈತರು ಗಮನಿಸಬೇಕಾದಂತಹ ಒಂದು ಅಂಶ. ಇದು ಕ್ಷೇತ್ರ ಬೆಳೆಗಳಲ್ಲದೆ ನಾವು ಹಲವಾರು ತೋಟಗಾರಿಕೆ ಬೆಳೆಗಳನ್ನು ಸಹ ನಾವು ಈ ಒಂದು ಸಂದರ್ಭದಲ್ಲಿ ನೋಡ್ತೀವಿ. ಅದರಲ್ಲೂ ಪ್ರಮುಖವಾಗಿ ನಮಗೆ ಬೇಸಿಗೆ ಅಂದ ತಕ್ಷಣ ನೆನಪಿಗೆ ಬರತಕ್ಕಂಥದ್ದು ಮಾವು. ಮಾವು ಇನ್ನೇನು ಈಗಾಗಲೇ ಒಂದು ಹೀಚು ಕಚ್ಚುವಂತಹ ಒಂದು ಹಂತದಲ್ಲಿದೆ, ಹೂ ಬಿಡ್ತಾ ಇದೆ. ಸೊ ಇಂತಹ ಒಂದು ಸಂದರ್ಭದಲ್ಲಿ ಮಾವಿನ ಫಸಲನ್ನು ಸಂರಕ್ಷಣೆ ಮಾಡಿಕೊಳ್ಳತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಈ ಒಂದು ಹಂತದಲ್ಲಿ ಎಲ್ಲೆಲ್ಲಿ ನಾವು ಹಣ್ಣಿನ ನೊಣದ ಬಾಧೆ ಕಂಡು ಬರುತ್ತೆ ಇದು ಬಹಳ ಸೂಕ್ತವಾದಂತಹ ಕಾಲ. ಮರದ ಸುತ್ತ ನಾವು ಚೆನ್ನಾಗಿ ಮಣ್ಣನ್ನು ಕೆದರಿ ಆ ಮಣ್ಣಿನಲ್ಲಿ ಇರಬಹುದಾದಂತಹ ಹಲವಾರು ಕೋಶಗಳು, ಕೀಟಗಳ ಕೋಶಗಳನ್ನು ನಾವು ಬಿಸಿಲಿಗೆ ತೆರೆದಿಟ್ಟಾಗ ಅವುಗಳ ಒಂದು ಹತೋಟಿ ಸಾಧ್ಯ ಆಗುತ್ತೆ. ಅದನ್ನು ಬಹಳ ಪ್ರಮುಖವಾಗಿ ನಾವು ಈ ಒಂದು ಹಂತದಲ್ಲಿ ನಾವು ಅದನ್ನು ರೇಕಿಂಗ್ ಅಪ್ ಅಂತ ಹೇಳ್ತೀವಿ. ಮಣ್ಣನ್ನು ಸಡಲಗೊಳಿಸೋದು, ಆ ಮಣ್ಣಿನಲ್ಲಿರ್ತಕ್ಕಂತಹ ಕೋಶಗಳನ್ನು ಹೊರಗೆ ತೆಗೆಯೋದು ಬಹಳ ಮುಖ್ಯ ಆಗುತ್ತೆ. ಅಲ್ಲದೆ ಮಣ್ಣಿಗೆ ಹಲವಾರು ಜೈವಿಕ ಕೀಟ ನಿಯಂತ್ರಣ ಕಾರಕಗಳು, ಅಂದರೆ ಮೆಟ್ರೈಸಿಯಂ ಇರ್ಬೋದು ಅಥವಾ ಬೆವೇರಿಯಾ ಅಂತ ಹೇಳ್ತೀವಿ ಅಥವಾ ಲೆಕಾನಿಸೀಲಿಯಂ ಅಂತ ಹೇಳ್ತೀವಿ, ಇವುಗಳನ್ನು ಮಣ್ಣಿಗೆ ಸೇರಿಸೋದ್ರ ಮುಖಾಂತರ ಹಲವಾರು ಕೀಟಗಳು ಅಂದರೆ ನಮ್ಮ ಬೆಳೆಗೆ ಹಾನಿ ಮಾಡತಕ್ಕಂತಹ ಹಲವಾರು ಕೀಟಗಳ ಕೋಶಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಈ ಹಂತದಲ್ಲಿ ಸಾಕಾಗುತ್ತೆ. ಮತ್ತು ಕೆಲವೊಂದು ಭಾಗದಲ್ಲಿ ಈ ಒಂದು ಮಾವಿನ ಹಣ್ಣಿಗೆ ಒಂದು ಹಿಟ್ಟು ತಿಗಣೆಯ ಬಾಧೆ ಅಲ್ಲಲ್ಲಿ ಕಂಡು ಬರ್ತಾ ಇರುತ್ತೆ. ಅಂತಹ ಸಂದರ್ಭಗಳಲ್ಲಿ ಆ ಒಂದು ಮರದ ಸುತ್ತ ನಾವು ಅವುಗಳ ಮೇಲೆ ಏರ್ಲಿಕ್ಕೆ ಆಗದೇ ಇದ್ದಂಗೆ ಒಂದು ಮೆಟಲ್ ಟಿನ್ನನ್ನು ಅಥವಾ ಯಾವುದೇ ಒಂದು ತಗಡಿನ ಇದನ್ನು ಸಹ ಸೂಕ್ತವಾಗಿ ಹೊಡೆಯಬಹುದು ಅಂತಹ ಬಾಧೆ ಇದ್ದಲ್ಲಿ ಮಾತ್ರ. ಇನ್ನು ಕೆಲವು ಭಾಗದಲ್ಲಿ ನೀರಾವರಿ ಇಲ್ಲದ ಪ್ರದೇಶಗಳಲ್ಲಿ ಮಾವಿನ ಮರಗಳಿತ್ತಂದರೆ ಗೆದ್ದಲು ಹುಳುವಿನ ಬಾಧೆ ಯಥೇಚ್ಛವಾಗಿರುತ್ತೆ. ಅಲ್ಲಿ ಸೂಕ್ತವಾದಂತಹ ನೀರಿನ ನಿರ್ವಹಣೆ ಮಾಡೋದ್ರಿಂದ ಆ ಗೆದ್ದಲನ್ನು ಹತೋಟಿ ಮಾಡ್ಬೋದು. ಮತ್ತು ಅದರ ಬಾಧೆ ವಿಪರೀತವಾಗಿದ್ದರೆ ನೀರಿಗೆ ಕ್ಲೋರೋಪೈರಿಫಾಸ್ 50 EC ಅಂತೇಳಿ ಏನು ರಾಸಾಯನಿಕ ಸಿಗುತ್ತೆ, ಅದನ್ನು 2 ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಆ ಒಂದು ಗೆದ್ದಲಿನ ಹುತ್ತಗಳಿಗೆ ಸಿಂಪರಣೆಯನ್ನು ಮಾಡೋದ್ರಿಂದ ಸಹ ಆ ಗೆದ್ದಲನ್ನು ನಾವು ಹತೋಟಿ ಮಾಡ್ಬೋದು. ಅಥವಾ ಹರಿ ನೀರಾವರಿಯ ಅವಶ್ಯಕತೆ ಇದ್ದರೆ, ಹರಿ ನೀರಾವರಿ ಕೊಡ್ತಕ್ಕಂತಹ ವ್ಯವಸ್ಥೆ ಇದ್ದರೆ ಆ ನೀರಿನ ಜೊತೆಯಲ್ಲಿ ಸೇರಿಸಿ ಆ ಒಂದು ರಾಸಾಯನಿಕವನ್ನು ಬಿಡೋದ್ರಿಂದ ಗೆದ್ದಲಿನ ಹತೋಟಿಯನ್ನು ನಾವು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಬೆಳೆಯ ಮೇಲೆ ಬಂದರೆ ಅಂದರೆ ಮರದ ಮೇಲಿನ ಒಂದು ಭಾಗವನ್ನು ನಾವು ಗಮನಿಸಿದರೆ ಹೂವುಗಳಿಗೆ ಈಗ ಯಥೇಚ್ಛವಾಗಿ ಆ ಒಂದು ದ್ವಾಮೆ ಅಂತ ಹೇಳ್ತೀವಿ ನಾವು, ಅಥವಾ ಜಿಗಿ ಹುಳು ಅಂತ ಹೇಳ್ತೀವಿ, ಅದರ ಬಾಧೆ ವಿಪರೀತವಾಗಿರುತ್ತೆ. ಆ ಒಂದು ಜಿಗಿ ಹುಳುವಿನಿಂದಾಗಿ ಒಂದು ಅಂಟಿನಂತಹ ಪದಾರ್ಥ ಒಸರ್ತಾ ಇರುತ್ತೆ. ಹಾಗಾಗಿ ಆ ಒಂದು ಹೂವಿನ ಗೊಂಚಲು ಸಹ ಆ ಒಂದು ಅಂಟಂಟಾಗಿ ಮಾವಿನ ಮರದಿಂದ ಅಂಟು ಸೋರ್ತಾ ಇರುತ್ತೆ. ಹೀಗಾಗಿ ಇಳುವರಿಯನ್ನು ಕುಸಿತವನ್ನು ನಾವು ಅಂತಹ ಸಂದರ್ಭದಲ್ಲಿ ಕಾಣ್ತಾ ಇರ್ತೀವಿ. ಸೊ ಅಂತಹ ಒಂದು ಸಂದರ್ಭದಲ್ಲಿ ನಾವು ಆ ಒಂದು ಜಿಗಿ ಹುಳುವಿನ ನಿಯಂತ್ರಣವನ್ನು ಮಾಡಲಿಕ್ಕೆ ಇವತ್ತು ಹಲವಾರು ಅಂತರ್ವ್ಯಾಪಿ ಕೀಟನಾಶಕಗಳು ನಮ್ಮ ಮಾರುಕಟ್ಟೆಯಲ್ಲಿ ಲಭ್ಯ ಇದೆ. ಅದರಲ್ಲಿ ಡೈನೋಟೆಫಿರಾನ್ ಒಂದು, ಅಸಿಟಮಿಪ್ರಿಡ್ ಅಂತ ಇದೆ, ಅಥವಾ ಥಯೋಮೆಥಾಕ್ಸಮ್ ಅಂತ ಹೇಳುವಂತಹ ಕೀಟನಾಶಕ ಇದೆ. ಇಂತಹ ಕೀಟನಾಶಕಗಳನ್ನು ನಿಗದಿಯಂತೆ ಅಥವಾ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ, ಉದಾಹರಣೆಗೆ ಡೈನೋಟೆಫಿರಾನ್ ಆದರೆ 0.3 ಗ್ರಾಂ ಪ್ರತಿ ಲೀಟರ್ಗೆ, ಅಸಿಟಮಿಪ್ರಿಡ್ ಆದರೆ 0.2 ಗ್ರಾಂ, ಥಯೋಮೆಥಾಕ್ಸಮ್ 0.25 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡೋದ್ರಿಂದ ಈ ಒಂದು ಜಿಗಿ ಹುಳುವಿನ ಬಾಧೆಯನ್ನು ನಾವು ಕಡಿಮೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಇದಾದ ನಂತರ ಕಾಯಿಗಳು ಸಣ್ಣ ಒಂದು ಗೋಲಿಯ ಗಾತ್ರಕ್ಕೆ ಬಂದಾಗ ಹಣ್ಣು ನೊಣದ ಬಾಧೆ ಪ್ರಾರಂಭ ಆಗುತ್ತೆ. ಅಂತಹ ಹಣ್ಣು ನೊಣಗಳನ್ನು ಆಕರ್ಷಣೆ ಮಾಡಲಿಕ್ಕೆ ಇವತ್ತು ನಮ್ಮಲ್ಲಿ ಮೀಥೈಲ್ ಯೂಜಿನಾಲ್ ಅಂತೇಳಿ ಒಂದು ಆಕರ್ಷಕಗಳು ಲಭ್ಯ ಇರುತ್ತೆ. ಅಂತಹ ಮೀಥೈಲ್ ಯೂಜಿನಾಲ್ ಟಾಪನ್ನು ಸುಮಾರು 1 ಎಕರೆಗೆ 10-15 ಮೀಥೈಲ್ ಯೂಜಿನಾಲ್ ಬಲೆಗಳನ್ನು ಬಳಸೋದ್ರಿಂದ ಹಣ್ಣಿನ ನೊಣವನ್ನು ಭಾಳ ಯಶಸ್ವಿಯಾಗಿ ನಾವು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಬಹಳ ಪ್ರಮುಖವಾಗಿ ಏಕೆಂದರೆ ವಾಣಿಜ್ಯ ಬೆಳೆ ಹಣ್ಣುಗಳ ರಾಜ ಮಾವು, ಇವುಗಳನ್ನು ನಾವು ಸೂಕ್ತ ರೀತಿಯಲ್ಲಿ ನಿರ್ವಹಣೆ ಮಾಡಿ ಅವುಗಳನ್ನು ಉಳಿಸ್ಕೊಳ್ಳೋದು ಭಾಳ ಮುಖ್ಯ ಆಗುತ್ತೆ. ಈಗಾಗಲೇ ಹಲವಾರು ರೈತರು ಮುಂಗಾರಿನ ಒಂದು ಮಳೆಯ ವೈಫಲ್ಯದಿಂದ ಬಹಳಷ್ಟು ಆರ್ಥಿಕವಾದ ನಷ್ಟವನ್ನು ಅನುಭವಿಸಿರುವ ಇಂಥ ಹಿನ್ನೆಲೆಯಲ್ಲಿ ಉಳಿದಿರತಕ್ಕಂಥದ್ದು ನಮಗೆ ಈಗ ತೋಟಗಾರಿಕೆ ಬೆಳೆಗಳು, ಅವುಗಳನ್ನು ಯಶಸ್ವಿಯಾಗಿ ಅದರಲ್ಲಿ ಕೀಟ ನಿಯಂತ್ರಣವನ್ನು ಮಾಡಿಕೊಳ್ತಕ್ಕಂಥದ್ದು, ಕಡಿಮೆ ಖರ್ಚಿನಲ್ಲಿ ಮಾಡಿಕೊಳ್ತಕ್ಕಂಥದ್ದು, ಪರಿಸರ ಸ್ನೇಹಿಯಾಗಿ ಈ ಕೀಟಗಳನ್ನು ನಿರ್ವಹಣೆ ಮಾಡತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಈ ದಿಸೆಯಲ್ಲಿ ರೈತ ಬಾಂಧವರು ಯೋಚಿಸಿ ಅವುಗಳಿಗೆ ಸೂಕ್ತವಾದಂತಹ ನಿಯಂತ್ರಣವನ್ನು ಮಾಡೋದು ಬಹಳ ಮುಖ್ಯ ಆಗುತ್ತೆ. ಎಲ್ಲೆಲ್ಲಿ ಸಾಧ್ಯ ಇದೆ, ಯಾವುದೇ ಬೆಳೆ ಇರಲಿ, ಅಲ್ಲೆಲ್ಲ ಪರಿಸರ ಸ್ನೇಹಿಯಾದಂತಹ ಕೀಟನಾಶಕಗಳು ಅಥವಾ ಜೈವಿಕ ಕೀಟನಾಶಕಗಳು ಅಥವಾ ಸಸ್ಯಜನ್ಯ ಮೂಲದಿಂದ ಬಂದಂತಹ ಕೀಟನಾಶಕಗಳನ್ನು ಹೆಚ್ಚು ಹೆಚ್ಚಾಗಿ ಬಳಸೋದ್ರಿಂದ ಆರ್ಥಿಕವಾಗಿ ಕಡಿಮೆ ವೆಚ್ಚದಲ್ಲಿ ನಾವು ಕೀಟ ನಿಯಂತ್ರಣ ಮಾಡ್ಬೋದು, ಪರಿಸರಕ್ಕೂ ಪೂರಕವಾಗಿರುತ್ತೆ. ಅಲ್ಲದೆ ಅದರ ನೈಸರ್ಗಿಕವಾದಂತಹ ಶತ್ರುಗಳನ್ನು ನಾವು ಆ ಭೂಮಿಯಲ್ಲಿ ಸಂರಕ್ಷಣೆ ಮಾಡಿದಂಗಾಗುತ್ತೆ. ಮತ್ತು ಹಲವಾರು ಪರಾಗಸ್ಪರ್ಶಕಗಳು ಬಹಳ ಪ್ರಮುಖವಾಗಿ ಈಗ ಯಾವುದೇ ಒಂದು ಫಲ ಹಣ್ಣು ಕಾಯಿ ಹೀಚು ಆಗಬೇಕಾದ್ರೆ ಪರಾಗಸ್ಪರ್ಶಕಗಳ ಬಳಕೆ ಬಹಳ ಮುಖ್ಯ ಆಗುತ್ತೆ. ಆ ಒಂದು ಜೇನಿನ ಸಂತತಿ ಉಳಿಲಿಕ್ಕೂ ಸಹ ಈ ಪರಿಸರ ಸ್ನೇಹಿ ಕೀಟನಾಶಕಗಳು ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ. ಅಲ್ಲದೆ ಮತ್ತೊಂದು ಪ್ರಮುಖವಾದಂತಹ ಬೆಳೆ ನಾವು ಈ ಬೇಸಿಗೆಯಲ್ಲಿ ಕಾಣತಕ್ಕಂಥದ್ದು ದ್ರಾಕ್ಷಿ. ಈಗಾಗಲೇ ಹಲವಾರು ಜನ ನಿರ್ವಹಣೆ ಪ್ರಾರಂಭ ಮಾಡಿದಿರಿ. ಅಂತಹ ಪ್ರಾರಂಭ ಮಾಡಿರತಕ್ಕಂತಹ ರೈತರು ಸೂಕ್ತವಾಗಿ ಮಣ್ಣಿಗೆ ಅತ್ಯಂತ ಹೆಚ್ಚಾಗಿ ಬೇವಿನ ಹಿಂಡಿಯನ್ನು ಸೇರಿಸೋದ್ರಿಂದ ಹಲವಾರು ರಸ ಇರುವಂತಹ ಕೀಟಗಳ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈಗಾಗಲೇ ಯಾರು ಪೂರ್ವವಾಗಿ ಈಗಾಗಲೇ ಚಾಟ್ನಿಯನ್ನು ಮಾಡಿರ್ತೀರಿ, ಅಂತಹ ಚಾಟ್ನಿ ಮಾಡಿ ಆ ಒಂದು ಒಣ ಬೇರುಗಳನ್ನು ಮತ್ತು ಆ ಒಂದು ಕಾಂಡದ ಮೇಲಿರತಕ್ಕಂತಹ ತೊಗಟೆ, ಒಣ ತೊಗಟೆಯನ್ನು ತೆಗೆದಿರತಕ್ಕಂತಹ ರೈತರು ಯಾವುದೇ ಒಂದು ಅಂತರ್ವ್ಯಾಪಿ ಕೀಟನಾಶಕಗಳು, ಮೊದಲು ನಾವು ಬಹಳಷ್ಟು ಜನ BHCಯನ್ನು ನಾವು ಪೇಸ್ಟ್ ಮಾಡಿ ಬಳಕೆ ಮಾಡ್ತಾ ಇದ್ವಿ, ಈಗ ಮಾರುಕಟ್ಟೆಯಲ್ಲಿ ಅದು ಲಭ್ಯ ಇಲ್ಲದೇ ಇರೋದ್ರಿಂದ ಕಾರ್ಬೋಸಲ್ಫಾನ್ ಅಂತಕ್ಕಂತಹ ಕೀಟನಾಶಕವನ್ನು ನಾವು ಆ ಪೇಸ್ಟ್ಗೆ ಆ ಒಂದು BHC ಬದಲಾಗಿ ಇದನ್ನು ನಾವು ಬಳಕೆ ಮಾಡಿಕೊಂಡು ಆ ಮೇಲ್ಗಡೆಯ ತೊಗಟೆಗೆ ನಾವು ಅದನ್ನು ಹಚ್ಚೋದ್ರಿಂದ ಕಾಂಡ ಕೊರಕ ಅಥವಾ ಬೇರೆ ಯಾವುದೇ ಒಂದು ಕಾಂಡಕ್ಕೆ ಹಾನಿ ಮಾಡತಕ್ಕಂತಹ ಕೀಟಗಳ ಬಾಧೆಯನ್ನು ನಾವು ಕಡಿಮೆ ಮಾಡಲಿಕ್ಕೆ ಸಾಕಾಗುತ್ತೆ. ಅಲ್ಲದೆ ಮಣ್ಣಿನ ಸುತ್ತ ಆ ಒಂದು ಅಗತವನ್ನು ಮಾಡೋದ್ರಿಂದ ಮಣ್ಣಿಗೆ ಸೂಕ್ತವಾಗಿ ನಾವು ವರ್ಟಿಸೀಲಿಯಂ ಅಂತಕ್ಕಂತಹ ಶಿಲೀಂದ್ರನಾಶಕವನ್ನು ನಾವು ಹಾಕೋದ್ರಿಂದ ಆ ಮಣ್ಣಿನಲ್ಲಿ ಇರತಕ್ಕಂತಹ ಯಾವುದೇ ರಸ ಹೀರುವ ಕೀಟಗಳ ಕೋಶಗಳನ್ನು ನಾವು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅಲ್ಲದೆ ಈಗಾಗಲೇ ಅಲ್ಲಲ್ಲಿ ಈಗ ಬೇಸಿಗೆಯಲ್ಲಿ ಹೊಸ ಚಿಗುರನ್ನು ಬರಲಿಕ್ಕೆ ಪ್ರಾರಂಭ ಆಗಿರುತ್ತೆ. ಅಂತಹ ಚಿಗುರು ಬಂದ ಕಡೆ ನಾವು ಹಲವಾರು ಫ್ಲೀ ಬೀಟಲ್ ಅಂತಕ್ಕಂತಹ ಒಂದು ಹೊಳೆಯುವಂತಹ ದುಂಬಿಗಳನ್ನು ನಾವು ಗಮನಿಸ್ತಾ ಇರ್ತೀವಿ. ಎಲೆಗಳನ್ನು ತಿಂತಕ್ಕಂತಹ ದುಂಬಿಗಳು, ಅವುಗಳ ಒಂದು ನಿರ್ವಹಣೆ ಮಾಡಲಿಕ್ಕಾಗಿ ನಾವು ಇವತ್ತು ಸೂಕ್ತವಾಗಿ ಯಾವುದೇ ಒಂದು ಸಂಪರ್ಕ ಕೀಟನಾಶಕಗಳು ಇವತ್ತು ಮಾರುಕಟ್ಟೆಯಲ್ಲಿ ಸಾಕಷ್ಟು ಲಭ್ಯ ಇದೆ. ಅದೇ ರೀತಿಯಾಗಿ ನಾವು ಸಾವಯವ ವಿಧಾನದಿಂದ ಆ ಒಂದು ಕೀಟವನ್ನು ಬಳಕೆ ಮಾಡ್ತೀವಿ ಅಥವಾ ನಿರ್ವಹಣೆ ಮಾಡ್ತೀನಿ ಅಂತ ಹೇಳಿದರೆ ಬೇವಿನ ಎಣ್ಣೆಯನ್ನು ನಾವು ಇವತ್ತು ಉಪಯೋಗ ಮಾಡ್ಕೊಳ್ಬೋದು. ಅದೇ ರೀತಿಯಾಗಿ ಆ ಒಂದು ಬಯೋ ಕಂಟ್ರೋಲ್ ಏಜೆಂಟ್ಸಾಗಿ ನಾವು ಇವತ್ತು ಬೆವೇರಿಯಾವನ್ನು ನಾವು ಆ ಒಂದು ಕೀಟಗಳ ನಿಯಂತ್ರಣಕ್ಕೆ ಬಳಸೋದನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಈ ರೀತಿಯಾಗಿ ರಾಸಾಯನಿಕ ಮತ್ತು ಸಾವಯವಕ್ಕೆ ಯಾವ ರೀತಿಯಾಗಿ ಅವಶ್ಯಕತೆ ಬರುತ್ತೆ ಅಂತಹ ಕೀಟನಾಶಕಗಳನ್ನು ಭಾಳ ಯಶಸ್ವಿಯಾಗಿ ನಾವು ಬಳಸ್ಬೋದು. ಅಲ್ಲದೆ ಆ ದ್ರಾಕ್ಷಿಯ ಹಣ್ಣು ಬಿಡ್ತಕ್ಕಂತಹ ಕಾಲದಲ್ಲಿ ಅದಕ್ಕೆ ಎರಡು ಪ್ರಮುಖವಾದಂತಹ ರಸ ಹೀರುವ ಕೀಟಗಳನ್ನು ನಾವು ಗಮನಿಸ್ತೀವಿ. ದ್ರಾಕ್ಷಿ ಬೆಳೆಗಾರರಿಗೆ ಅವುಗಳು ಎರಡು ಶತ್ರುಗಳು ಅಂತ ಹೇಳಿದರೂ ತಪ್ಪೇನಿಲ್ಲ. ಒಂದನೇದಾಗಿ ಥ್ರಿಪ್ಸ್ ನುಷಿ, ಎರಡನೇದಾಗಿ ಹಿಟ್ಟು ತಿಗಣೆ. ಇವೆರಡರ ಬಾಧೆಯನ್ನು ರೈತ ನಿರ್ವಹಿಸೋದು ಭಾಳ ಕಷ್ಟ ಆಗುತ್ತೆ. ಸೊ ಅಂತಹ ರೈತರು, ಯಾಕೆಂದರೆ ಇವತ್ತು ಬೇರೆ ಎಲ್ಲ ಬೆಳೆಗಳಿಗೆ ನಾವು ಎಷ್ಟೇ ರಾಸಾಯನಿಕವನ್ನು ಬಳಸಿದ್ರೂ ಸಹ ನೇರವಾಗಿ ನಾವು ಅದನ್ನು ಸೇವಿಸೋದಿಲ್ಲ. ಆದರೆ ದ್ರಾಕ್ಷಿ ಹಣ್ಣನ್ನು ಗಿಡದಿಂದ ಕಿತ್ತ ನಂತರ ಸೀದಾ ಸೇವಿಸೋದ್ರಿಂದ ಆ ಹಣ್ಣಿನಲ್ಲಿರ್ತಕ್ಕಂತಹ ರಾಸಾಯನಿಕಗಳು ದೇಹಕ್ಕೆ ಅಂದರೆ ಗ್ರಾಹಕರ ಹೊಟ್ಟೆಗೆ ನೇರವಾಗಿ ಸೇರೋದ್ರಿಂದ ನಾವು ದ್ರಾಕ್ಷಿ ಬೆಳೆಯಲ್ಲಿ ಯಾವುದೇ ಕೀಟನಾಶಕಗಳನ್ನು ಬಳಕೆ ಮಾಡಬೇಕಾದರೂ ಬಹಳ ಎಚ್ಚರದಿಂದ ಬಳಕೆ ಮಾಡಬೇಕಾದ್ದು ಬಹಳ ಸೂಕ್ತ. ಅಲ್ಲದೆ ಎಲ್ಲೆಲ್ಲಿ ನಾವು ಹೊರದೇಶಕ್ಕೆ ರಫ್ತು ಮಾಡ್ತಾ ಇರ್ತೀವಿ ಅಂತಹ ಕೀಟನಾಶಕಗಳಲ್ಲಿ ಬಹಳ ವಿಶೇಷವಾಗಿ ಆ ಒಂದು ಹಣ್ಣಿನಲ್ಲಿ ಶೇಷಾಂಶ ಉಳ್ಕೊಳ್ತು ಅಂತ ಹೇಳಿದರೆ ಅವುಗಳ ಒಂದು ರಿಜೆಕ್ಟ್ ಆಗ್ತಕ್ಕಂತಹ ಸಂದರ್ಭಗಳೇ ಬಹಳಷ್ಟು ಇರುತ್ತೆ. ಹಾಗಾಗಿ ನಾವು ಅದನ್ನು ಬಳಕೆ ಮಾಡಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ಅವುಗಳ ಒಂದು ಕಾಲಾವಧಿಯನ್ನು ನೋಡಿಕೊಂಡು ಬಳಸಬೇಕಾಗತ್ತೆ. ಹಾಗಾಗಿ ದ್ರಾಕ್ಷಿಯಲ್ಲಿ ರಾಸಾಯನಿಕಗಳನ್ನು ಬಳಸಬೇಕಾದಷ್ಟು ಸಾಧ್ಯವಾದಷ್ಟು ಜೈವಿಕ ಅಥವಾ ಸಾವಯವ ಮೂಲದ ರಾಸಾಯನಿಕಗಳಿಗೆ ಹೋಗೋದು ಸೂಕ್ತ ಆಗುತ್ತೆ. ಈ ಒಂದು ನುಷಿ ಮತ್ತು ಹಿಟ್ಟು ತಿಗಣೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಇವತ್ತು ಗುಲ್ಗಂಜಿ ಹುಳುಗಳು, ಕ್ರಿಪ್ಟೋಲೆಮಸ್ ಅಂತ ಕರಿತೀವಿ, ಅವುಗಳು ನಮ್ಮ ಬೆಂಗಳೂರಿನ NBAAR ಸಂಸ್ಥೆಯಲ್ಲಿ ಅವು ಲಭ್ಯ ಇರುತ್ತೆ. ಅಥವಾ ಅದರ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ನಮ್ಮ ಕೃಷಿ ಮಹಾವಿದ್ಯಾಲಯದಲ್ಲಿ ಪಡ್ಕೊಳ್ಬೋದು. ಪ್ರತಿ ಒಂದು ಗಿಡಕ್ಕೆ ಅದು ಸುಮಾರು 10 ಪ್ರೌಢ ಕೀಟಗಳ ಅಗತ್ಯ ಇದೆ. ಆ ಒಂದು ಗುಲ್ಗಂಜಿ ಹುಳುಗಳು ಬೇಕಾಗುತ್ತೆ. ಅವುಗಳನ್ನು ನಾವು ಬಿಡುಗಡೆಗೊಳಿಸೋದ್ರಿಂದ ಈ ಒಂದು ಕೀಟವನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡ್ಬೋದು. ಈ ರೀತಿಯಾಗಿ ಈ ಒಂದು ಕಾಲದಲ್ಲಿ ಬರ್ತಕ್ಕಂತಹ ಪ್ರತಿಯೊಂದು ಬೆಳೆಗೂ ನಾವು ಸೂಕ್ತವಾಗಿ ಈ ಕೀಟನಾಶಕಗಳನ್ನು ನಾವು ಸಾವಯವ ರೀತಿಯಲ್ಲಿ ಬಳಸೋದ್ರಿಂದ ಭಾಳ ಅತ್ಯಂತ ಯಶಸ್ವಿಯಾಗಿ ನಾವು ಈ ಒಂದು ಬೆಳೆಗಳಲ್ಲಿ ಕೀಟಗಳನ್ನು ನಿರ್ವಹಿಸ್ಬೋದು ಅಂತ ಹೇಳ್ತಾ, ಈ ಕೀಟಗಳ ನಿರ್ವಹಣೆ ಜೊತೆಗೆ ಬೇಸಿಗೆ ಅಂತಂದರೆ ನಮಗೆ ಭಾಳಷ್ಟು ಖುಷಿಯಾಗಂಥದ್ದು, ಅದರಲ್ಲೂ ಗ್ರಾಮೀಣ ಭಾಗದಲ್ಲಿ ಖುಷಿಯಾಗ್ತಕ್ಕಂಥದ್ದು ಜೇನು. ಯಾಕೆಂದರೆ ಇದು ಜೇನು ಸುಗ್ಗಿಯ ಕಾಲನೂ ಹೌದು, ಈ ಒಂದು ಬೇಸಿಗೆ ಅಂತಕ್ಕಂಥದ್ದು ಜೇನು ಸುಗ್ಗಿಯ ಕಾಲನೂ ಹೌದು. ಬಹಳಷ್ಟು ಗ್ರಾಮೀಣ ಕೃಷಿಕರು ಈ ಒಂದು ಕಾಲದಲ್ಲಿ ತಮ್ಮ ಗ್ರಾಮಗಳಲ್ಲಿ ಲಭ್ಯವಾಗತಕ್ಕಂತಹ ಜೇನನ್ನು ಕಿತ್ತು ನಾಶಪಡಿಸೋದು, ಅದನ್ನು ತಿಂದು ಸಂಭ್ರಮಿಸೋದನ್ನು ನಾವು ಕಾಣ್ತಾ ಇರ್ತೀವಿ. ಇಲ್ಲಿ ರೈತರಿಗೆ ಅಂತಹ ಒಂದು ಯುವಕರಿಗೆ ರೈತರಿಗೆ ಒಂದು ಕಿವಿ ಮಾತು ಹೇಳಿದ್ರೆ, ನಿರಂತರವಾಗಿ ಇಂತಹ ಜೇನಿನ ಸಂತತಿಯನ್ನು ನಾವು ಕಿತ್ತು ನಾಶಪಡಿಸ್ತಾ ಹೋದರೆ ಮುಂದೊಂದು ದಿವಸ ಜೇನಿನ ಒಂದು ಕುಲವೇ ಉಳಿದಿರೋದಿಲ್ಲ, ಅಲ್ಲಿಗೆ ನಮ್ಮ ಒಂದು ಕೃಷಿನೂ ಸಹ ಅಂತ್ಯವಾಗುವಂತಹ ಕಾಲ ಬರುತ್ತೆ. ಹಾಗಾಗಿ ಯಾರ್ಯಾರು ಆ ರೀತಿ ಅವೈಜ್ಞಾನಿಕವಾಗಿ ಇಂತಹ ಚಿಟ್ಟು ಜೇನು ಅಥವಾ ಕೋಲು ಜೇನು ಅಥವಾ ಸಣ್ಣ ಜೇನನ್ನು ಪೊದೆಗಳಿಂದ ಕಿತ್ತು ತಿಂತಾ ಇದ್ದೀರಿ, ದಯವಿಟ್ಟು ಅವರು ಕೇವಲ ಸ್ವಲ್ಪ ಅವುಗಳಿಗೆ ಹೊಗೆ ಕೊಟ್ಟು ಕೇವಲ ಜೇನುತುಪ್ಪ ಇರುವಂತಹ ಭಾಗವನ್ನು ಮಾತ್ರ ಬಿಡಿಸ್ಕೊಳ್ಳಿ. ಕೆಳಗಡೆ ಇರತಕ್ಕಂತಹ ಮೊಟ್ಟೆ ಮತ್ತು ಮರಿಯ ಭಾಗಗಳನ್ನು ಯಾವುದೇ ಕಾರಣಕ್ಕೂ ಹಾನಿ ಮಾಡಬೇಡಿ. ಯಾಕೆಂದರೆ ಬೇಸಿಗೆ ಅಂದ ತಕ್ಷಣ ನಾವು ಹಲವಾರು ವಾಣಿಜ್ಯ ಬೆಳೆಗಳ ಕಡೆ ನಮ್ಮ ಗಮನ ಇರುತ್ತೆ, ಅದು ತರಕಾರಿ ಬೆಳೆಗಳಿರ್ಬೋದು, ಹಣ್ಣಿನ ಬೆಳೆಗಳಿರ್ಬೋದು, ಅವುಗಳಿಗೆ ಪರಾಗಸ್ಪರ್ಶ ಅತ್ಯಂತ ಅವಶ್ಯಕತೆಯಾಗಿ ಇರುತ್ತದೆ. ಅಂತಹ ಸಂದರ್ಭದಲ್ಲಿ ನಾವು ಜೇನಿನ ಕುಲವನ್ನು ಹಾಳು ಮಾಡ್ತಾ ಹೋದರೆ ಆ ಒಂದು ಪರಾಗಸ್ಪರ್ಶದ ಚಟುವಟಿಕೆಗೆ ನಾವು ತೊಂದರೆ ಕೊಟ್ಟಂಗಾಗತ್ತೆ, ಇಳುವರಿಯೂ ಕುಂಠಿತ ಆಗುತ್ತೆ. ಹಾಗಾಗಿ ಕೇವಲ ಜೇನುತುಪ್ಪ ಇರುವ ಭಾಗವನ್ನು ಮಾತ್ರ ಬಿಡಿಸ್ಕೊಂಡು ಅದರಲ್ಲಿರ್ತಕ್ಕಂತಹ ಮೊಟ್ಟೆ ಮರಿಗಳಿಗೆ ಯಾವುದೇ ಹಾನಿ ಮಾಡದೆ ಬಿಟ್ಟಾಗ ನಾವು ಆ ಜೇನಿನ ಕುಲವನ್ನು ಉಳಿಸ್ದಂಗಾಗುತ್ತೆ, ತನ್ಮೂಲಕ ನಾವು ಇಳುವರಿಯನ್ನು ಪಡ್ಕೊಳ್ಳಿಕ್ಕೂ ಸಹ ಸಹಕಾರಿಯಾಗುತ್ತೆ. ಇಲ್ಲ ಅಂತೇಳಿದರೆ ನಾವು ವೈಯಕ್ತಿಕವಾಗಿ ಜೇನು ಪೆಟ್ಟಿಗೆಗಳ ಮುಖಾಂತರ ಸಹ ನಾವು ಸಾಕಾಣಿಕೆಯನ್ನು ಮಾಡಿ ಜೇನು ಕುಲಕ್ಕೆ ಯಾವುದೇ ಹಾನಿಯಾಗದಂತೆ ಜೇನು ತುಪ್ಪವನ್ನು ಪಡ್ಕೊಳ್ಳಿಕ್ಕೂ ಸಹಕಾರಿಯಾಗುತ್ತೆ. ಆ ಒಂದು ತರಬೇತಿ ನಿಮಗೆ ಅವಶ್ಯಕತೆ ಇದ್ದರೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಅಥವಾ ನಮ್ಮ ಗಂಗಾವತಿ ಕೃಷಿ ಮಹಾವಿದ್ಯಾಲಯದಲ್ಲಿರತಕ್ಕಂತಹ ಜೇನು ಕೃಷಿ ಉತ್ಕೃಷ್ಟತಾ ತರಬೇತಿ ಕೇಂದ್ರಕ್ಕೆ ತಾವು ಬಂದು ಅದರ ಹೆಚ್ಚಿನ ಒಂದು ಮಾಹಿತಿಯನ್ನು ಪಡ್ಕೊಳ್ಬೋದು ಅಥವಾ ತರಬೇತಿಯನ್ನು ಪಡ್ಕೊಳ್ಬೋದು. ಇಷ್ಟು ಹೇಳಿ ನನ್ನ ಒಂದು ಯಾವುದೇ ಸಂದರ್ಭದಲ್ಲಿ ಈ ಎಲ್ಲ ವಿಷಯಗಳ ಬಗ್ಗೆ

ಏನು ಬಿಡಿಯಾಗಿ ಕೊಡ್ತಾರೆ? ಇಲ್ಲ ಇಲ್ಲ, ಕೆ ಜಿ ಪ್ಯಾಕೆಟ್ ಮಾಡಿ ಕೊಡ್ತಾರೆ. ಕೆ ಜಿ ಪ್ಯಾಕೆಟ್ ಮಾಡಿ, ಕೆ ಜಿ ಮಾಡಿ. ನೀವು ಮತ್ತೆ ಬೇರೆ ಬೇರೆ ಪ್ಯಾಕೆಟ್? ಇಲ್ಲ ಇಲ್ಲ ಸರ್, ಈ ಒಂದು ಕೆ ಜಿಯಲ್ಲಿ 25 ಪೀಸ್ ಇರುತ್ತೆ ಅದು. ಅದು ಸಪೋಸ್ ಅದು 750 ಪ್ಯಾಕೆಟ್ ಹಾಕತ್ರಿ ಮಾರಿದರೆ, ನಾವು ಅವ್ರ ಕಡೆಯಿಂದ ಪರ್ಚೇಸ್ ಮಾಡೋದು 145-150 ಹಿಂಗೆ ಪರ್ಚೇಸ್ ಮಾಡ್ತೀವಿ. ನಾವು 170 ಆಲೂಗಡ್ಡೆ ಚಿಪ್ಸು, ಆಲೂಗಡ್ಡೆ ಚಿಪ್ಸ್ ಒಂದು ಕೆ ಜಿಗೆ ಒಂದು ಕೆ ಜಿ. ನೀವು ಮಾರಾಟ ಮಾಡೋದು? ನಾವು 170-160 ಹಿಂಗೆ ಕೊಡ್ತೀವಿ ರೀ. 25-30 ರೂಪಾಯಿ ಲಾಭದ ಮೇಲೆ ಗ್ರಾಹಕರಿಗೆ. ಅಂದರೆ ಕೆ ಜಿಗಟ್ಟಲೆ ಪಾಕೆಟ್ ಹೋಗ್ತಾವ ಮಾರಾಟ? ಹಾಂ, ಹೋಗುತ್ತೆ ಸರ್. ಸಪೋಸ್ ಒಂದು ಕೆ ಜಿ ಒಂದು ಅಂಗಡಿಗೆ ಒಂದು ಈ ಅಂಗಡಿಯಲ್ಲೆಲ್ಲ ಚಿಕ್ಕ ಚಿಕ್ಕದು ಇರ್ತಾವಲ್ವಾ? ಅದೇ ಅದೇ ಸರ್, ಅಂತ ಪ್ಯಾಕೆಟ್ಗಳು ಅದ್ರಾಗಿರುತ್ತೆ. ಅದ್ರ ಚಿಕ್ಕ ಚಿಕ್ಕ ಪ್ಯಾಕೆಟ್ಗಳು 40 ಗ್ರಾಮಿಂದ ಪ್ಯಾಕೆಟ್ ಮಾಡಿರುತ್ತೆ ಸರ್. 40 ಗ್ರಾಮಿಂದ ಅಂತ 25 ಪೀಸ್ ಇರುತ್ತೆ ಸರ್, ಒಂದು ಕೆ ಜಿ ಒಳಗೆ. ಸೊ ಅವನ್ನ ನೀವು ಅಂಗಡಿಗಳಿಗೆ ಹಾಕ್ತೀರಿ? ಅಂಗಡಿಗಳಿಗೆ ಸಪ್ಲೈ ಮಾಡ್ತೀವಿ. 10 ಕೆ ಜಿ 15 ಕೆ ಜಿ ಹಿಂಗೆ ಒಂದು ವಾರಕ್ಕೆ ಎಷ್ಟು ಅವ್ರಿಗೆ ಅವ್ರ ಮೂಮೆಂಟ್ ನೋಡಿಕೊಂಡು ಅವರು ನಮ್ಗೆ 10 ಕೆ ಜಿ ಕಳಿಸು, 15 ಕೆ ಜಿ ಕಳಿಸು, 20 ಕೆ ಜಿ ಹಿಂಗೆ ಕಳಿಸ್ತಾರೆ ಸರ್. ಅದ್ರ ಜೊತೆಯಲ್ಲಿ ಇನ್ನೊಂದು ಸ್ಪಿಂಗರ್ ಚಿಪ್ಸ್ ಅಂತ ಇದೆ, ಉದ್ದ ಬರ್ತಲ್ಲ, ಅದನ್ನು ಹಾಕಿ ಕಳಿಸ್ತೀನಿ ಅವ್ರಿಗೆ. ಹೌದಾ? ಸೇಮ್ ಎರಡು ಒಂದೇ ರೇಟಿಗೆ ಮಾರ್ತೀನಿ ರೀ. ಮೊದಲು ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ರಿ? ಆಲೂಗಡ್ಡೆ ಖರೀದಿ ಮಾಡೋದಕ್ಕೆ, ಎಣ್ಣೆಗೆ ಖರೀದಿ, ಈಗ ಇನ್ವೆಸ್ಟ್ಮೆಂಟ್ ಇಲ್ಲ ನಿಮ್ದು? ಈಗ ಇನ್ವೆಸ್ಟ್ಮೆಂಟ್ ಇಲ್ಲ ಸರ್. ನಿಮ್ಮ ಅವ್ರಿಗೆ ಜವಾಬ್ದಾರಿ? ಎಲ್ಲ ಜವಾಬ್ದಾರಿ ಅವ್ರಿಗೆ. ನಮ್ಮ ಸ್ನೇಹಿತರು ಮಾಡ್ತಾರೆ, ಆ ಸ್ನೇಹಿತರ ಕಡೆಯಿಂದ ನಾವು ಪರ್ಚೇಸ್ ಮಾಡ್ತೀನಿ. ಯಾವುದೇ ರೀತಿ ಹೆಚ್ಚು ರಿಸ್ಕ್ ಇಲ್ಲ ಮಲ್ಲಪ್ಪ. ಅವ್ರು ಖರೀದಿ ಮಾಡ್ತಾರೆ, ಮಾಲ್ ತಯಾರು ಮಾಡ್ತಾರೆ, ನೀವು ಖರೀದಿ ಮಾಡ್ತೀರಿ, ಮತ್ತೆ ಈ ಕಡೆ ಮಾಡ್ತೀರಿ. ಈಗ ಆಲೂಗಡ್ಡೆ ಚಿಪ್ಸ್ ಇದು ನಿರಂತರ 24 ತಾಸು 12 ತಿಂಗಳು ಕಂಟಿನ್ಯೂ ಇರುತ್ತೆ. ಯಾವ್ದೇ ಸೀಸನ್ ಇದೆ ಈಗ ಇರಲ್ಲ ಹಾಗೆ? ಇಲ್ಲ ಇಲ್ಲ, ಹಾಗಂತೇನಿಲ್ಲ ಸರ್. ಈಗ ಬಂದು ಒಂದು 3 ತಿಂಗಳ ರೇಟ್, ಆಲೂಗಡ್ಡೆ ರೇಟ್ ಜಂಪ್ ಇರುತ್ತೆ. ಸ್ವಲ್ಪ ನಮಗೆ ಆದಾಯದಲ್ಲಿ ಒಂದು ಸ್ವಲ್ಪ ಕುಂಠಿತ ಆಗುತ್ತೆ. ಒಂದು ನಾವು ನಿರೀಕ್ಷೆ ಮಾಡ್ದಂಗೆ ಆಲೂಗಡ್ಡೆ ರೇಟ್ ಕಮ್ಮಿ ಇರಲ್ರಿ, ನಮಗೆ ಎಣ್ಣೆ ರೇಟ್ ಹೆಚ್ಚಿಗೆ ಇದೆ ಈ 3 ತಿಂಗಳಲ್ಲಿ. ಆ ನಂತರದಲ್ಲಿ ತದನಂತರ ಮತ್ತೆ ರೈತರ ಮಾಲ್ ಹೊಸ ಮಾಲ್ ಬಂದಾಗ ಏಕದಮ್ ಡೌನ್ ಆಗುತ್ತೆ, ಅವಾಗ ಒಂದು ಸ್ವಲ್ಪ ಆದಾಯ ಜಾಸ್ತಿ ಸಿಗುತ್ತೆ. ಈಗ ನಿಮಗೆ ಆಲೂಗಡ್ಡೆ ಚಿಪ್ಸನ್ನು ಖರೀದಿ ಮಾಡಿ ಮಾರಾಟ ಮಾಡೋದ್ರಿಂದ ಪ್ರತಿ ತಿಂಗಳು ಎಷ್ಟು ದುಡಿತೀರಿ? ಸಪೋಸ್ ನಾನು ನಿರೀಕ್ಷೆಯಲ್ಲಿ 8-10 ಸಾವಿರ ರೂಪಾಯಿ ಆಲೂಗಡ್ಡೆ ಚಿಪ್ಸಿಂದ ನನಗೆ ಆದಾಯ ಬರುತ್ತೆ. ಒಂದು ಇದಲ್ಲದೆ ಬೇರೆ ಏನು ಮಾಡ್ತೀರಿ ಮಲ್ಲಪ್ಪರ ನೀವು? ಇದಲ್ಲದೆ ಬಂದು ಜೇನು ಕೃಷಿಗೆ ನಾನು ಈಗ ಸದ್ಯ ಅದ್ರ ಜೊತೆಯಲ್ಲಿ ನಮ್ಮ ಮಾವರ ಒಡನಾಟದ ಜೊತೆಗೆ ಅದ್ರ ಬಗ್ಗೆ ನನಗೆ ಸಂಕ್ಷಿಪ್ತವಾಗಿ ಮಾಹಿತಿ ಕೊಟ್ಟರು. ಒಬ್ಬರು ಅವ್ರಿಗೆ ಗೊತ್ತಿರೋ ಹತ್ತಿರದವರಲ್ಲಿ ಇಲ್ಲಿ ಹನುಮನಟ್ಟಿ ಅಂತ ಇದೆ, ಅವರ ಸ್ನೇಹಿತರು, ಅವರು ಅಲ್ಲೇ ನಮ್ಗೂ ಸೀನಿಯರು, ಅವ್ರು ಪರಿಚಯ ಮಾಡಿಕೊಟ್ರು. ಅವ್ರ ಕಡೆಯಿಂದ ಅದನ್ನು ಸ್ವಲ್ಪ ಮಾಹಿತಿ ತಿಳ್ಕೊಂಡೆ. ಅದರ ನಂತರದಲ್ಲಿ ಒಂದು 4-5 ತಿಂಗಳು ಕಳೀತಾರೆ. ಅಲ್ಲ, ಇಷ್ಟೇ ಮಾಹಿತಿ ಮೇಲೆ ತರಬೇತಿ ಏನಾರು ಆಯ್ತು ನಿಮಗೆ? ಜೇನು ಕೃಷಿ ಮಾಡೋದು ತುಂಬ ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ಕಲೆ ಅದು. ಸ್ವಲ್ಪ ಸಂಕ್ಷಿಪ್ತವಾಗಿ ಇವ್ರ ಕಡೆಯಿಂದ ಸ್ವಲ್ಪ ಮಾಹಿತಿ ಆಯ್ತು ರೀ. ಆದರೆ ಹೆಂಗೆ ಏನು ಎತ್ತ ಅಂತಂದು ನಂತರದಲ್ಲಿ ನಿಮ್ಮ ಹೊಸಪೇಟೆ ತಾಲೂಕು ಕಡ್ಡಿರಾಮ್ಪುರದ ಬಸಯ್ಯ ಸ್ವಾಮಿ ಅಂತಂದ್ರೆ ಅವ್ರದ್ದು ಹಂಗೆ ಯಾವುದೇ ಒಂದು ಮೇಳದಾಗೆ ಅವ್ರದ್ದು ನಂಬರ್ ತೊಗೊಂಡು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ ನಂತರ ಈ ಜೇನು ಕೃಷಿ ಬಗ್ಗೆ ಸಮಗ್ರ ಮಾಹಿತಿಯನ್ನು ನನಗೆ ಅವರು ದಾರಿ ಹೇರಿದ್ರು. ಹೌದಾ? ಹಾಂ, ದಾರಿ ಹೇರಿದ್ರು. ಈಗ ಅವರು ಮಾರ್ಗದರ್ಶನದಲ್ಲಿ ಈಗ ನಾನು ಈಗ ಹೋಗ್ತಾ ಇದ್ದೀನಿ, ಜೇನು ಕೃಷಿಯನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ ರೀ. ಅದರಲ್ಲಿಂದ ಚೆನ್ನಾಗಿ ಆದಾಯನು ಬರ್ತಾ ಇದ್ದಾರೆ, ಚೆನ್ನಾಗಿ ಆದಾಯ ಬರ್ತದೆ ಈ ವರ್ಷ. ಈಗ ಜೇನು ಕೃಷಿಯಲ್ಲಿ ಯಾವ ರೀತಿ ಆದಾಯ ಬರುತ್ತೆ ನಿಮಗೆ, ಏನೇನು ಮಾಡ್ತೀರಿ ಈಗ? ಒಂದು ಸರ, ಜೇನು ಪೆಟ್ಟಿಗೆ ಫಸ್ಟು ನಮಗೆ 4 ಕಡೆಯಿಂದ ರೈತರು ಬರ್ತಾರೆ ತರಬೇತಿ ಕೇಳೋಕೆ ಅಂತ ಬರ್ತಾರೆ. ಅದ್ರ ಬಗ್ಗೆ ಹೆಂಗೆ ಏನು ಎತ್ತಂತ ಮಾಹಿತಿ ಕೇಳೋ, ನಾವು ಮಾಹಿತಿ ಕೊಡ್ತೀವಿ. ಅದು ಹಿಂಗೆ ಅಂತಂದು ಅವರಿಗೆ ಸಂಕ್ಷಿಪ್ತವಾಗಿ ಮಾಹಿತಿ ತಿಳಿಸ್ತೀವಿ. ನಂತರದಲ್ಲಿ ಅವ್ರು ಬಂದ ನಂತರ ನಮಗೆ ಇಷ್ಟು ಪೆಟ್ಟಿಗೆ ಬೇಕು, ಹಿಂಗೆ ಬೇಕು, ನಮಗೆ ಪರಾಗಸ್ಪರ್ಶಕ್ಕೆ ಪೆಟ್ಟಿಗೆಗಳು ಬೇಕು ಕೊಡು ನಮಗೆ ಅಂದಾಗ ನಾವು ಒಂದು ಪೆಟ್ಟಿಗೆಯಿಂದ 4,500 ರೂಪಾಯಿ ತೊಗೊಂಡು ನಾನು ನ್ಯಾಚುರಲಾಗಿ ಹಿಡ್ಕೊಂಬರ್ತೀನಿ ಸರ್. ನಾನು ಅಲ್ಲೇ ಬೇರೆ ಕಡೆಯಿಂದ ಖರೀದಿ ತೊಗೊಂಡು ಬಂದು ಆ ಥರದಲ್ಲಿ ಮಾಡೋದು. ಜೇನುಹುಳನ್ನು ನ್ಯಾಚುರಲಾಗಿರೋಂಥ ಪ್ರಕೃತಿಯಲ್ಲಿರೋದಂತೆ ಹಿಡ್ಕೊಂಡು ಬಂದು ಅದನ್ನು ಹಿಡ್ಕೊಂಡು ಬರ್ತೀರಿ? ಹಾಂ, ಹಿಡ್ಕೊಂಡು ಬರ್ತೀವಿ. ಈಗ ಅದೇ ಸರ್ ಹೇಳಿದ್ನಲ್ಲ, ಮಾಹಿತಿ ಇದ್ರೆ ಅದನ್ನ ಯಾರಾದರೂ ಮಾಡ್ಬೋದು ರೀ. ಹೌದಾ? ಇಂಥವ್ರೇ ಮಾಡ್ಬೇಕಂತ ಎಲ್ಲ ಒಂದ್ ಕಡೆಗೆ ಜೇನು ಇರ್ತದೆ. ಹಾ ಸರ್, ಆ ಹುಳುಗಳನ್ನ ತರ್ತೀರಿ? ಹಾ, ತರ್ತೀವಿ ಸರ್. ಹೇಗೆ ತರ್ತೀರಿ ಅದು? ಸಪೋಸ್ ಹೆಚ್ಚಾಗಿ ಇಡೋದು ಉತ್ತಿನಲ್ಲಿ ಸರ್. ಹೌದಾ? ಹಾವಿನ ಉತ್ತಿನಲ್ಲಿ, ಗಿಡದ ಪೊಟರೆಯಲ್ಲಿ, ನಂತರ ಯಾವ್ದಾರ ಹಳೆ ಮನೆ ಬಿದ್ದ ಮನೆಯಲ್ಲಿ, ಈ ಥರದಲ್ಲಿ ನನಗೆ 4-6 ಕಡೆ ರೈತರಿಗೆ ಹೇಳಿರ್ತೇನೆ ರೀ. ಹಿಂಗೆ ನಾನು ಹಿಂಗೆ ಒಡನಾಟ ಮಾಡ್ಕೊಂತಾರೆ, ಅವ್ರ ಜೊತೆಗೆ ಸ್ನೇಹ ಬೆಳೆಸ್ತೀನಿ ರೀ. ಸಂಕ್ಷಿಪ್ತವಾಗಿ ಹೇಳ್ತೇನೆ ರೀ ಅವ್ರಿಗೆ, ಹಿಂಗೆ ಹಿಂಗಿತ್ತ ಹಿಂಗಿರುತ್ತೆ, ನಿಮಗೆ ಬೇಕಂದರೆ 150 ರೂಪಾಯಿ ಕೊಡ್ತೀನಿ, ಜೇನುತುಪ್ಪವನ್ನು ಕೊಡ್ತೀನಿ, ಗೂಡನ್ನು ಆಗಲ್ಸಲಾರ್ದಂಗೆ ಹೇಳಿದ್ರೆ ನಾವು ಹೋಗಿ ಹಿಡ್ಕೊಂಬೋದು. ನಿಮಗೆ ಜೇನುತುಪ್ಪನೂ ಕೊಡ್ತೀನಿ, ಒಂದು 50 ರೂಪಾಯಿ ದುಡ್ಡನ್ನು ಕೊಡ್ತೀನಿ ಅಂತಂದು ಅವರಿಗೆ ಈ ಥರದಲ್ಲಿ ಒಂದು ಸ್ವಲ್ಪ ಹೇಳಿದಾಗ ಅವ್ರು ನಮಗೆ ಗೂಡು ತೋರಿಸ್ತಾರೆ ಸರ್. ನಾವು ನಮ್ಮ ಅದರ ಒಂದಷ್ಟು ಸಾಮಗ್ರಿಗಳಿವೆ, ಆ ಸಾಮಗ್ರಿ ತೊಗೊಂಡೋಗಿ ನಾನು ತೊಗೊಂಡು ಬರ್ತೀನಿ ಸರ್. ತೊಗೊಂಡು ಈಗ ಜೇನು ಸಾಕಿರೋರು ಜೇನು ಬಿಡಿಸೋದು ಬೇರೆ, ಆ ಹುಳುಗಳಿಗೆ ಅವ್ರ ಜೊತೆಗೆ ಒಂದು ಸಂಬಂಧ ಇರುತ್ತೆ, ಅವ್ರಿಗೆ ಅವ್ರಿಗೆ ಪರಿಚಯತರ ಇರ್ತವೆ ಅವು. ಹಾಂ ಸರ್. ಆದರೆ ನೀವು ಹೊರಗಡೆ ಪರಿಚಯ ಇಲ್ಲದೆ ಇರತಕ್ಕಂಥ ಗೂಡುಗಳಿಗೆ ಕೈ ಹಾಕ್ತೀರಲ್ವಾ ಬಿಡಿಸೋದು, ಆಗ ನಿಮಗೆ ಏನು ತೊಂದರೆ ಅನಿಸಲ್ವಾ? ಅದಕ್ಕೆ ಏನಾದ್ರು ಬೇರೆ ತಂತ್ರಗಳಿದಾವ? ಆ ಥರ ಬೇರೆ ತಂತ್ರಗಳಂತ ಏನಿಲ್ಲ ಸರ್. ಆ ಬಿಡಿಸೋಂಥ ಪರ ಸಾಮಗ್ರಿ ಮಾತ್ರ ಓದಿರ್ತೀವಿ. ಏನೇನು ಬೇಕಾಗುತ್ತೆ ಏನಿಲ್ಲ ಸರ್. ಸಪೋಸ್ ಉತ್ತವನ್ನು ಆಗಿಬೇಕಾದ್ರೆ ಒಂದು ಗುದ್ಲಿ ಅಂತದ್ದು, ಒಂದು ಚಿಕ್ಕದು ಬಾಗುದ್ಲಿ ಅಂತದ್ದು ಓದಿರ್ತೀವಿ ರೀ. ಹುತ್ತದೊಳಗೂ ಇಡ್ತಾವ? ಹಾಂ, ಹುತ್ತದೊಳಗೆ ಇಡುತ್ತೆ ಸರ್. ಹೌದಾ? ಹುತ್ತದೊಳಗೆ ಅದು ಹೆಚ್ಚಾಗಿ ಇಡೋದೇ ಹುತ್ತದೊಳಗೆ ಸರ್. ಹೌದಾ? ಪ್ರಕೃತಿಯಲ್ಲಿ ಇಡೋದೇ ಹೆಚ್ಚಾಗಿ, ಅದಕ್ಕೆ ಕತ್ಲ ಅಂದರೆ ಭಾಳ ಇಷ್ಟ ರೀ. ಕತ್ಲನ ಅವಲಂಬಿತವಾಗಿರ್ತದೆ. ಈ ಬೇರೆ ಆದರೆ ಈ ಕೋಲ್ಜ್ ಏನಾದರೆ ಗಿಡ ಗಂಟೆಯಲ್ಲಿ ಇಡುತ್ತೆ, ಅದನ್ನು ಸಾಕಲಕ್ಕ ಯೋಗ್ಯವಲ್ಲಂತ. ಈ ಹುತ್ತಿನಲ್ಲಿ ಇಡೋದು, ಗಿಡದ ಟೊಕೊಳಿಯಲ್ಲಿ ಇಡೋದು ಹೆಚ್ಚಾಗಿ ಕತ್ಲದಾಗ ಇಡತ್ತೆ ರೀ. ಅದನ್ನು ತೊಗೊಂಡು ನಮ್ಮ ಸಾಮಗ್ರಿ ಎಲ್ಲ ತೊಗೊಂಡು ಅದನ್ನು ತೊಗೊಂಡು ಬರ್ತೇನೆ ರೀ. ಅಂತ ಮುಂದೆ ನಾವು ರಕ್ಷಣೆ ಮಾಡ್ಕೊಂತೀವಿ, ಹುಳುಗಳನ್ನ ರಕ್ಷಣೆ ಮಾಡ್ತೀವಿ. ಈಗ ಗೊತ್ತಿಲ್ಲದಾರಾದ್ರೆ ಏನು ಮಾಡ್ತಾರೆ, ಸಪೋಸ್ ಒಂದಿಷ್ಟು ಸೆದೆ ತೊಗೊಂಡು ಬೆಂಕಿ ಹೆಚ್ಚಿ ಆ ಹುಳುಗಳನ್ನು ಸುಟ್ಬಿಟ್ಟು ಅಲ್ಪ ಸ್ವಲ್ಪ 100-200 ಗ್ರಾಮ್ ತುಪ್ಪಕ್ಕೋಸ್ಕರ ಒಂದು ಸಂತಾನನ್ನೇ ನಾಶ ಮಾಡಿಬಿಡ್ತಾರೆ. ನಾವು ಸಂತಾನನ ಮುಂದೆ ಡೆವಲಪ್ಮೆಂಟ್ ಮಾಡೋಕ್ಕೋಸ್ಕರವಾಗಿ ಅದನ್ನು ರಕ್ಷಣೆ ಮಾಡ್ಕೊಂಡು ನಾವು ತೊಗೊಂಬಂದು ನಮಗೆ ಬೇಕಾದ ಸ್ಥಳದಲ್ಲಿ ನಾವಿಟ್ಟು ಅದನ್ನು ರಕ್ಷಣೆ. ಹುತ್ತಲಲ್ಲಿ ಅಗಿಯುವಾಗ ಅವು ಎದ್ದು ರ್ಯಾಶ್ ಕಡಿಯೋದು ಮಾಡಲ್ವಾ? ಇಲ್ಲ ಇಲ್ಲ ಸರ್, ಆ ಥರ ಏನಿಲ್ಲರಿ. ಅದ್ರ ಬಗ್ಗೆ ನಮಗೆ ಮಾಹಿತಿ ಇರುತ್ತೆ. ಈಗ ಮಾಹಿತಿ ಇಲ್ದಾರ ಏನು ಮಾಡ್ತಾರೆ, ಆ ಥರ ಡಿಸ್ಟರ್ಬ್ ಮಾಡೋದು ಮಾಡ್ತಾರೆ. ಈಗ ಅವು ಏನು ತೊಂದರೆ ಮಾಡಬಾರ್ದು ಅಂದರೆ ಹೆಂಗೆ ಮಾಡ್ತಾರೆ? ಭಾಳ ಸೂಕ್ಷ್ಮವಾಗಿ ಹೇಳಿ ಮಾಡಿ, ಒಂದು ಗೂಡು ಕೆಡಿಸ್ತೀರಿ ಅಂದಾಗ ಅವಕ್ಕೆ ಸಿಟ್ಟು ಬರುತ್ತದೆ, ಏನಾಗುತ್ತೆ? ಅವಾಗ ಮಾಡಲ್ವಾ ಹಂಗೆ? ಆ ಥರ ಏನು ಮಾಡಲ್ಲ. ನಾವು ಅವಕ್ಕೆ ಹುಳಕ್ಕೆ ಟಚ್ಚೇ ಮಾಡಲಾರ್ದಂಗೆ ನಾವು ಗೂಡು ಹುತ್ತನ್ನು ಅಗದು ಹುಳುಗಳನ್ನ ತಕ್ಕೊಂಡು ತಟ್ಟಿ ಕಟ್ ಮಾಡ್ಕೊಂಡು ನಿಧಾನವಾಗಿ ತಟ್ಟಿ ಕಟ್ ಮಾಡ್ಕೊಂಡು ಅದರಲ್ಲಿ ಒಂದು ರಾಣಿ ಇರುತ್ತೆ ಸರ್, ಅದರಲ್ಲಿ ರಾಣಿ ಜೇನು, ಒಂದೇ ಒಂದು ರಾಣಿ ಜೇನು. ಆ ರಾಣಿ ಜೇನು ತಟ್ಟಿ ಕಟ್ ಮಾಡ್ಕೊಂಡು ನಮ್ಮ ಬಾಕ್ಸಿಗೆ ಹಾಕ್ಕೊಂತೀವಿ ರೀ. ಹಾಕ್ಸಿದ ನಂತರ ಹುಳುಗಳನ್ನ ಹಿಂದೆ ಹಿಡ್ಕೊಂತಾನೆ, ರಾಣಿಗಳು ಯಾವಾಗ ಸಿಕ್ತು ಅವಾಗ ಅದು ಕೆಲಸ ಕಂಪ್ಲೀಟ್ ಆಯ್ತು ಅಂತ ತಿಳ್ಕೊಂಬಿಡೋದು ನಾವು. ಹೌದಾ? ಆ ಒಂದು ರಾಣಿ ಹಿಡಿದ್ಬಿಟ್ರೆ ಸಾಕು, ಉಳಿಕಿದ ಹುಳ ತಾಮಿಟ್ಟಕ್ಕೆ ತಾವೇ ಆಟೋಮೆಟಿಕ್ಲಿ ಬಾಕ್ಸಿಗೆ ಬಂದ್ಬಿಡ್ತಾವೆ ರೀ. ಹಂಗೆ ಹತ್ರದಲ್ಲಿ ಈ ಥರ ಉತ್ತ ಇತ್ತಂದರೆ, ಯಾವ ಸಪೋಸ್ ಅದ್ರ ಅಪೋಸಿಟ್ ಇಟ್ಬಿಟ್ರೆ ಆ ರಾಣಿ ಸ್ಮೆಲ್ಲಿಗೆ ಅಪೋಸಿಟ್ ಅತ್ತಾವು ತಾವೇ ಹುಳುಗಳು ಬಾಕ್ಸಿಗೆ ಹೋಗ್ಕೊಂಬಿಡ್ತಾರೆ. ಅದನ್ನ ಸಾಯಂಕಾಲ ಮಟ್ಟ ಅಲ್ಲೇ ಇಡ್ತೀವಿ ಸರ್. ಇಡೀ ಆ ಜೇನು ಹುಳುಗಳ ಗುಂಪಿನಲ್ಲಿ ಒಂದೇ ರಾಣಿ ಇರುತ್ತೆ ಸರ್. ಒಂದೇ ರಾಣಿ ಇರುತ್ತೆ, 100-150 ಗಂಡು ಹುಳ ಇರುತ್ತೆ ಸಂತಾನ ಕ್ರಿಯೆಗೆ. ಅದು ಬಿಟ್ಟರೆ ಉಳಿಕಿದ್ದೆಲ್ಲ ಕೆಲಸಗಾರಗಳು ಇರುತ್ತೆ. ಸಪೋಸ್ ಒಂದು ಗೂಡಿನಲ್ಲಿ 20-25,000 ಹುಳುಗಳು ನಿರೀಕ್ಷೆ ಮಾಡಬಹುದು ರೀ. ಹೌದಾ? ರಾಣಿ ಏನೇನು ಇರ್ತವೆ? ಒಂದು ರಾಣಿ ಜೇನು, ಒಂದು ರಾಣಿ ಜೇನು ರೀ, ಒಂದು 100-150 ಗಂಡು ಹುಳ ರೀ. ಗಂಡು ಹುಳ ಆಮೇಲೆ ಇದ್ಬಿಟ್ರೆ ಒಂದು 15,000-20,000 ಕೆಲಸಗಾರ ಹುಳ ಅಂತ. ಕೆಲಸಗಾರ ಹುಳ ಅಂದ್ರೆ ಅವು ಹೆಣ್ಣು ಗಂಡು ಅಂತ ಇರ್ತದೆ. ಅದು ಕೆಲಸಗಾರ ಹುಳನು ಎಣ್ಣೆ ರೀ, ಆದ್ರೆ ಮೊಟ್ಟೆ ಇಡೋ ಕೆಪಾಸಿಟಿ ಇರೋದಲ್ಲ. ರಾಣಿಗೆ ಬಂದು ಮೊಟ್ಟೆ ಇಡೋ ಕೆಪಾಸಿಟಿ ಒಂದೇ ಇರೋದ್ರಿ. ಹೌದಾ? ಅದು ಒಂದಕ್ಕೆ ರಾಣಿ. ಇವಾಗ ಗುರುತಿಸೋದು ಹೇಗೆ ನೀವು? ಅವ್ನ ಗಾತ್ರದಲ್ಲಿ ದೊಡ್ಡದಿರುತ್ತೆ ಸರ್, ಎಲ್ಲಾ ಹುಳಕ್ಕೂ ಗಾತ್ರದಲ್ಲಿ ಒಂದ್ ಸ್ವಲ್ಪ ದೊಡ್ಡದಿರುತ್ತೆ. ಹಿಂದೆ ರಾಣಿಯಲ್ಲಿ ಬೆನ್ನಿಂದೆ 4 ಗೇರ್ ಇರುತ್ತೆ ಅದಕ್ಕೆ. ಆಮೇಲೆ ಗಂಡು ಹುಳಕ್ಕೆ ಹಿಂದೆ ದುಂಡಗಿರುತ್ತೆ, ಕಪ್ಪಗಿರುತ್ತೆ ಗಂಡು ಹುಳ, ಅದನ್ನು ಗುರುತಿಸ್ಬೋದು. ಇನ್ನು ಕೆಲಸಗಾರ ಹುಳ ಬಂದು ರಾಣಿಕಿನೂ ಒಂದು ಸ್ವಲ್ಪ ಚಿಕ್ಕದಿರುತ್ತೆ, ನೋಡೋಕೆ ಆಕಾರದಲ್ಲಿ ಹಂಗೆ ಇರುತ್ತೆ. ಕೆಲಸಗಾರಗಳನ್ನ ಆಕಾರ ನೋಡಕ್ ಹಂಗೆ ಇರುತ್ತೆ. ಹೊರಗಡೆಯಿಂದ ಆಹಾರ ತರೋದಾಗಲಿ, ಗೂಡನ್ನು ಕ್ಲೀನ್ ಮಾಡೋದಾಗಲಿ, ಅದರದ್ದು ಕೆಲಸಗಾರ ಹುಳದ್ದು ಕೆಲಸ ರೀ. ರಾಣಿದು ಬಂದು ಮೊಟ್ಟೆ ಇಡೋದಷ್ಟೇ ಕೆಲಸ. ಹೌದಾ? ಒಂದ್ಲಿ ಮೊಟ್ಟೆ ಇಡೋದೊಂದೇ, ಅದು ಮೊಟ್ಟೆ ಇಡೋದೊಂದೇ. ಇನ್ನು ಬೇರೆ ಹೆಣ್ಣು ಜನ ಅವು ಮೊಟ್ಟೆ ಇಡ್ತಾವ? ಮೊಟ್ಟೆ ಇಡಲ್ಲ ಸರ್, ಅದಕ್ಕೆ ಗರ್ಭಕೋಶ ಚಿಕ್ಕದಿರುತ್ತೆ, ಮೊಟ್ಟೆ ಇಡೋ ಕೆಪಾಸಿಟಿ ಇರೋದಲ್ಲ. ಇದು ನಿಸರ್ಗದ ನಿಯಮ? ನಿಸರ್ಗದ ನಿಯಮ ಹಾಗೆ ಗೊತ್ತಿರ ನನಗೆ, ಮಾಹಿತಿ ಕೊಟ್ಟ ರೀತಿಯಲ್ಲಿ ನನಗೆ. ಏನು ಏರಿಳಿತಗಳಾದರೂ ಹಿಂದಲೇ ಫೋನ್ ಹಚ್ಚಿ ಕೇಳಿದ್ರು ಬಸಯ್ಯ ಸ್ವಾಮಿ ಅಂತ ಒಂದು ಕಡ್ಡಿರಾಮಪುರದ, ಅದ್ರ ಬಗ್ಗೆ ಒಂದೊಂದಾಗಿ ಮಾಹಿತಿ ಕೊಟ್ಟಂತ. ನನಗೂ ಫಸ್ಟ್ಗೆ ಮಾಡ್ಬೇಕಾದ್ರೆ ಏರಿಳಿತಗಳು ಭಾಳ, ಅಡೆತಡೆಗಳು ಭಾಳ ಆದವು ರೀ. ಯಾವಾಗ ಅವ್ರು ಬಸಯ್ಯ ಸ್ವಾಮಿ ಅವ್ರದ್ದು ನನಗೆ ಫೋನಿನ ಕಾಂಟ್ಯಾಕ್ಟ್ ಆಯಿತು, ಫೋನಿನ ಮುಖಾಂತರ ಕಂಡು ನನಗೆ 6 ಅವರಲ್ಲಿ ಹೋಗಿದ್ದೀನಿ ರೀ, ಭೇಟಿ ಕೊಟ್ಟಿದ್ದೀನಿ ಅವ್ರಿ, ಹೆಂಗೆ ಸರ್ ಹೆಂಗೆ ಏನು ಅಂತ ಅಂತಂದು. ಅವರು ತಮಗೆ ಗೊತ್ತಿರೋ ವಿದ್ಯೆಯನ್ನು ನನಗೆ ಪೂರಾ ದಾರಿ ಎರೆದಿದ್ದಾರೆ. ಇವತ್ತು ಅವ್ರ ಮಾರ್ಗದರ್ಶನದಲ್ಲಿ ಹೋಗ್ತಾ ಇದೆ, ಅವ್ರನ್ನ ನೆನೆಸ್ತೇನೆ ರೀ. ಏನು ಅವ್ರು ತಮ್ಮಲ್ಲಿರೋ ವಿದ್ಯಾನು ಅಷ್ಟು, ಈಗೂ ಕೂಡ ಏನಾದ್ರು ಒಂದು ಸ್ವಲ್ಪ ಏರಿಳಿತಗಳು ಆದ್ರೆ ಸಹಿತಿ ಹಿಂಗೆ ಅಂತಂದು ಕೇಳಿದ್ರೆ ಒಟ್ಟ ಫೋನ್ ಎತ್ತಕ್ಕಂತೂ ಒಟ್ಟ ಬೇಜಾರು ಮಾಡ್ಕೊಳ್ಳಿ. ಎನಿ ಟೈಮ್ ಎಟ್ಟತ್ನಿಗರ ಹಚ್ಚಿದ ಫೋನ್. ಜೇನು ಗೂಡನ್ನು ಬಿಡಿಸ್ತಿರಲ್ವಾ, ಆಗ ಹುಳುಗಳು ಎದ್ದೇಳಲ್ಲ? ಎದ್ದೇಳುತ್ತೆ ಸರ್, ಎದ್ದೇಳುತ್ತೆ. ಆದರೆ ನಿಮಗೆ ಬಿಡಿಸೋರಿಗೆ ಏನು ತೊಂದರೆ ಮಾಡಿ? ಬಿಡಿಸೋರಿಗೆ ಏನು ತೊಂದರೆ ಮಾಡಿ? ಎಲ್ಲ ಸಪೋಸ್ ಎಲ್ಲ ಒಂದ ಎರಡ ಕಡಿಯುತ್ತೆ, ಚುಚ್ಚುತ್ತೆ, ಆ ಚುಚ್ಚಿದ್ರೆ ನಮಗೆ ಅದಿಸ್ಬಿಟ್ರೆ ಅದರಲ್ಲಿ ಇರೋಂಥ ವಿಷಯಗಳನ್ನ ನಮ್ಮ ದೇಹಕ್ಕೆ ಅಡಾಪ್ಟ್ ಆಗಿಬಿಟ್ಟಿದೆ, ನಮ್ಗೆ ಏನೂ ಆಗೋದಿಲ್ಲ ರೀ. ಸಪೋಸ್ ಯಾರಿಗಾರು ಹೊಸಬರಿಗೆ ಆದ್ರಾಗ್ರೆ ಎಲ್ಲಿ ಕಡಿತೆ ಅಲ್ಲಿ ಬಾವು ಬರುತ್ತೆ, ನಿಮ್ಗೆ ಆಗೋಲ್ಲ. ನಮಗೆ ಆಗೋಲ್ಲ, ಫಸ್ಟ್ಗೆ ಆಗ್ತೈತ್ರಿ. ಫಸ್ಟ್ಗೆ ಕಡ್ದಾಗೆ ನಾನು ಫಸ್ಟ್ಗೆ ಏನು ಜೇನು ಸಾಕಾಣಿಕೆ ಬಗ್ಗೆ ಏನು ಕಲಿಬೇಕಂತ ಹೋದಾಗೆ ಫಸ್ಟ್ಗೆ ನನಗೂ ಹಂಗೆ ಆಯ್ತು. ನಾನು ಒಂದು ವಾರಂಗಟ್ಲ ಹತ್ಬಿಟ್ಟಿದ್ದೀನಿ ರೀ ಈ ಜೇನು ಕಲಿಬೇಕಾದ್ರೆ. ನಾನು ಇನ್ನು ಏನಾರು ಮಾಡಿ ಕಲಿಲೇಬೇಕನ್ನೋ ಒಂದು ಛಲ ಇಟ್ಕೊಂಡು ಮುಂದುವರೆದೆ, ಎಸ್ಸ್ಕೊಂಡಿದ್ದೀನಿ ಅದರಿಂದ. ಅದರಲ್ಲಿಂತ ಲಾಭನೂ ನಿರೀಕ್ಷೆಯನ್ನು ಮಾಡಿದ್ದೀನಿ. ಈಗ ನೀವು ಜೇನು ಕೃಷಿಯನ್ನು ಅವಲಂಬಿಸ್ಕೊಂಡು ಏನೇನು ವ್ಯಾಪಾರ ಮಾಡ್ತೀರಿ ಅಂದರೆ ಏನೇನು ಲಾಭ ತಗೊಳ್ತಾ ಇದ್ದೀರಿ, ಯಾವ ರೀತಿ? ಒಂದು ಗೂಡುಗಳನ್ನೇ ಮಾಡ್ತೀರಿ? ಒಂದು ಗೂಡನ್ನು ಪೆಟ್ಟಿಗೆಗಳು ರೈತರಿಗೆ ಪರಾಗಸ್ಪರ್ಶಕ್ಕೆ ಕೇಳ್ತಾರೆ ಸರ್. ಒಂದು ರೈತರು ಏನು ಬೆಳೆ ಬೆಳೆಯೋರು ಹೋಗ್ತಾರೆ? ಇಂಥ ಬೆಳೆ ಅಂತ ಇಲ್ಲ, ನಿರೀಕ್ಷೆ ಇಲ್ಲ ಸರ್. ಎಲ್ಲಾ ಬೆಳೆಗಳಿಗೆ ಪರಾಗಸ್ಪರ್ಶಕ್ಕಂತ ಸೂಕ್ತವಾದ ಜೇನರಿ. ಇದು ಬಂದು ಸಾಕೋದು ಬಂದು ದುಡಿವೆ ಜೇನು ಅಂತ. ದುಡಿವೆ ಜೇನು ಇಂಥ ಬೆಳೆ ಅಂತ ಇಲ್ಲ ರೀ. ಯಾವ ಬೆಳೆಗೆ ಆದರೂ ಬೆಳೆ ನಿರೀಕ್ಷೆ 35-40% ನಾವು ಅನ್ಕೊಂಡಷ್ಟು ನಿರೀಕ್ಷೆಯಲ್ಲಿ ಹೆಚ್ಚಿನ ಬೆಳೆ ಬರುತ್ತೆ. ಹೌದಾ? ಹೆಚ್ಚಿನ ಪರಾಗಸ್ಪರ್ಶ ಕ್ರಿಯೆಗೆ ಜೇನುಹುಳುಗಳು ಬೇಕೇ ಬೇಕ್ರಿ. ಹೊಲದಲ್ಲಿ ಇರಲೇಬೇಕ್ರಿ. ಸಾಮಾನ್ಯ ರೈತರು ಯಾರು ಇದನ್ನ ಬೆಳೆಯಲ್ಲ, ಅದ್ರ ಬಗ್ಗೆ ಮಾಹಿತಿ ಕೊರತೆಯಿಂದಾಗಿ ಎಷ್ಟು ರೈತರು ಜೇನನ್ನು ಸಾಕಾಣಿಕೆ ಮಾಡ್ತಾರೆ ಮಾಡೋದಿಲ್ಲ. ಆಸಕ್ತಿ ಉಳ್ಳವರು ಮಾತ್ರ ಇದ್ರ ಬಗ್ಗೆ ಆಳವಾಗಿ ತಿಳ್ಕೊಂಡು ಈ ರೀತಿ ಸಣ್ಣ ಪುಟ್ಟ ಕಾರ್ಯಕ್ರಮ ಹೋದಾಗ ಎಲ್ಲೇ ಒಂದು 100 ಮಂದಿ ಒಂದು ಉದಾಹರಣೆ ಹೇಳ್ತಾರೆ, ಯಾವ ಬೆಳೆಗೆ ಈ ಜೇನಿನ ಪರಾಗಸ್ಪರ್ಶ ಕ್ರಿಯೆಯಿಂದ ಹೆಚ್ಚು ಇಳುವಳಿ ಬರ್ತದೆ ನಿಮಗೆ ಗೊತ್ತಿರೋ ಹಾಗೆ? ನಮಗೆ ಗೊತ್ತಿರೋ ಹಾಗೆ ನಾನು ನೋಡಿರೋ ನಿರೀಕ್ಷೆಯಲ್ಲಿ ದಾಳಂಬರಿ ಬೆಳೆಗೆ ಓದಿರೋದು ನೋಡಿದ್ದೀನಿ, ಚೆನ್ನಾಗಿ ಇಳುವರಿ ಬಂದಿದೆ ಸರ್. ಅವ್ರು ತೊಗೊಂಡೋಗಿದ್ದಾರೆ, ಚೆನ್ನಾಗಿ ಇಳುವರಿನೂ ಬಂದಿದೆ, ಹಣ್ಣಿನ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ, ಒಳ್ಳೆ ಶೈನಿಂಗ್ ಇರುತ್ತೆ, ನೋಡೋಕ್ಕೆ ಒಳ್ಳೆ ಗ್ರಾಹಕರಿಗೆ ಮನಸೆಳೆಯುವಂಥ ಒಂದು ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ, ಕಾಳು ಕೂಡ ಚೆನ್ನಾಗಿ ಕಟ್ಕೊಳುತ್ತೆ, ಅದರೊಳಗೆ ಚೆನ್ನಾಗಿ ಬರುತ್ತೆ. ಪರಾಗಸ್ಪರ್ಶ ದಾಳಂಬೆ ಬೆಳೆಗಾರರು ಜೇನು ಸಾಕಾಣಿಕೆ ಮಾಡಬೇಕು.